ಆಕಾಶವಾಣಿ ಬೆಂಗಳೂರು. ಎಸ್ ಜಿ ಅಂಜನಾಳ ಅವರು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕಿಸಾನ್ ವಾಣಿ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ. ಮೊದಲಿಗೆ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ನಾಳೆ ನಡೆಯುವ ಹಿಂಗಾರು ಬೀಜ ದಿನೋತ್ಸವ ಕುರಿತು ಮಾಹಿತಿ ಡಾಕ್ಟರ್ ಅರುಣ್ ಕುಮಾರ್ ಹೊಸಮನಿ ಅವರಿಂದ. ನಂತರ ಸಾವಯವ ಪದ್ಧತಿಯಲ್ಲಿ ಕೀಟಗಳ ನಿರ್ವಹಣೆಯ ಮಹತ್ವ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಎಸ್ಜಿ ಹಂಚಿನಾಳ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತಿ. ನಂತರ ಪೇಟೆ ಧಾಣೆ. ಮೊದಲೇ ಕೇಳಿ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ನಾಳೆ ನಡೆಯುವ ಹಿಂಗಾರು ಬೀಜ ದಿನೋತ್ಸವ ಕುರಿತು ಮಾಹಿತಿ ಡಾಕ್ಟರ್ ಅರುಣ್ ಕುಮಾರ್ ಹೊಸಮನಿ ಅವರಿಂದ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಬೀಜ ಘಟಕದಲ್ಲಿ ನಾನು ಡಾಕ್ಟರ್ ಅರುಣ್ ಕುಮಾರ್ ಹೊಸಮನಿ ವಿಶೇಷ ಅಧಿಕಾರಿ ಬೀಜ ಅಂತ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಮ್ಮ ಬೀಜ ಘಟಕದಲ್ಲಿ ಬುಧವಾರ 25 ಹಿಂಗಾರು ಬೀಜ ದಿನೋತ್ಸವದ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಾಗಾರದಲ್ಲಿ ನಮ್ಮ ರೈತರಿಗೆ ಬೇಕಾದಂತಹ ಹಿಂಗಾರು ಬೆಳೆಗಳ ಬೀಜಗಳನ್ನು ಉತ್ಕೃಷ್ಟವಾದ ಬೀಜಗಳನ್ನು ರೈತರಿಗೆ ಒದಗಿಸಿಕೊಡಲು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಪ್ರಮುಖವಾಗಿ ಹಿಂಗಾರು ಬೆಳೆಗಳಲ್ಲಿ ಕಡಲೆ ಆಗಿರ್ಬೋದು, ಕುಸುಬೆ ಆಗಿರ್ಬೋದು ಮತ್ತು ಸೂರ್ಯಕಾಂತಿ, ಈ 3 ಬೆಳೆಗಳಲ್ಲಿ ವಿವಿಧವಾದ ತಳಿಗಳನ್ನು ನಾವು ರೈತರಿಗೆ ತಲುಪಿಸಲು ಆಯೋಜನೆ ಮಾಡಿಕೊಂಡಿದ್ದೇವೆ. ಅದರಲ್ಲೂ ಪ್ರಮುಖವಾಗಿ ಕಡಲೆಯಲ್ಲಿ ಹೇಳಬೇಕಾಯ್ತಂದ್ರೆ JJ11 ಅನ್ನೋ ಒಂದು ತಳಿ ಮತ್ತು BZD111-1 ಅನ್ನೋ ತಳಿಗಳ ಬೀಜಗಳ ಲಭ್ಯತೆ ನಮ್ಮ ಬೀಜ ಘಟಕದಲ್ಲಿ ಇದೆ. ಅದೇ ರೀತಿ ಕುಸುಬಿಯಲ್ಲಿ ISF 764 ಅನ್ನೋ ಒಂದು ತಳಿಗಳ ಬೀಜದ ಲಭ್ಯತೆ ಇದೆ. ಮತ್ತು ನಮ್ಮ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ರಾಯಚೂರಿನಿಂದ ಬಿಡುಗಡೆಗೊಂಡಂತ ಸೂರ್ಯಕಾಂತಿಯ ಸಂಕರ್ಣ ತಳಿ RSFS 700 ಈ ಒಂದು ತಳಿಯ ಬೀಜದ ಲಭ್ಯತೆ ಕೂಡ ನಮ್ಮ ಒಂದು ಬೀಜ ಘಟಕದಲ್ಲಿ ಇದೆ. ಹಿಂಗಾರು ಬೀಜ ತಿನ್ನಿಸೋದ ವಿಶೇಷತೆ ಏನಂತಂದ್ರೆ, ಈ ಒಂದು ಕಾರ್ಯಕ್ರಮವು ನಮ್ಮ ದೇಶದಲ್ಲೇ ಅಥವಾ ನಮ್ಮ ರಾಜ್ಯದಲ್ಲೇ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತಂದ್ರೆ ನಮ್ಮ ಒಂದು ವಿಶ್ವವಿದ್ಯಾಲಯದಲ್ಲಿ ಹಿಂಗಾರು ಬೀಜ ದಿನೋತ್ಸವ ಮತ್ತು ಮುಂಗಾರು ಬೀಜ ದಿನೋತ್ಸವ ಅಂತಂದ್ರೆ ಕೇವಲ ಬೀಜಕ್ಕೋಸ್ಕರನೇ ಒಂದು ದಿನವನ್ನು ಆಚರಣೆ ಮಾಡ್ತಾ ಇರೋದು. ಇದೊಂದು ವಿಶಿಷ್ಟವಾದ ಕಾರ್ಯಕ್ರಮ. ಮುಂಗಾರಿನಲ್ಲಿ 25ನೇ ತಾರೀಕು ಮೇ ಮತ್ತು ಹಿಂಗಾರಿನಲ್ಲಿ 25 ಸೆಪ್ಟೆಂಬರ್ ಅಂದು ಈ ಒಂದು ಕಾರ್ಯಕ್ರಮಗಳನ್ನು ನಮ್ಮ ವಿಶ್ವವಿದ್ಯಾಲಯದ ಒಳಪಡಿಸಿದಂಥ ಎಲ್ಲಾ ಸಂಶೋಧನಾ ಕೇಂದ್ರಗಳು ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಅದರ ಜೊತೆಗೆ ರೈತರಿಗೆ, ಬೀಜೋತ್ಪಾದಕರಿಗೆ ಮತ್ತು ರೈತರಿಗೆ ಕೂಡ ಯಾವ ಒಂದು ಹಂತದಲ್ಲಿ ಬೀಜೋತ್ಪಾದನೆ ಮಾಡಬೇಕು ಮತ್ತು ಬೀಜೋತ್ಪಾದನೆಗೆ ಬೇಕಾದಂಥ ಎಲ್ಲ ಕ್ರಮಗಳನ್ನು ಅವತ್ತಿನ ದಿವಸ ರೈತರಿಗೆ ಅದರ ಬಗ್ಗೆ ತಾಂತ್ರಿಕ ಮಾಹಿತಿ ಮತ್ತು ನಾವು ಈ ಒಂದು ವೇದಿಕೆ ಮುಖಾಂತರ ಒದಗಿಸುತ್ತಿದ್ದೇವೆ. ಹೋದ ವರ್ಷದ ಒಂದು ಮುಂಗಾರು ಹಂಗಾಮಿನಲ್ಲಿ ಸುಮಾರು ನಮ್ಮ ಒಂದು ವಿಶ್ವವಿದ್ಯಾಲಯದಿಂದ ವಿವಿಧ ತಳಿವರ್ಧಕ ಬೀಜಗಳಾಗಿರ್ಬೋದು, ಮೂಲ ಬೀಜ ಆಗಿರ್ಬೋದು ಮತ್ತು ಪ್ರಮಾಣಿತ ಬೀಜ ಆಗಿರ್ಬೋದು, ಸುಮಾರು ಏನಿಲ್ಲ ಅಂತಂದ್ರೆ ತೊಗರಿಯಲ್ಲಿ ಸುಮಾರು ನಾವು 4,000 ಕ್ವಿಂಟಲ್ನಷ್ಟು ವಿವಿಧ ಬೀಜಗಳ ತಳಿಗಳನ್ನು ಅಭಿವೃದ್ಧಿಪಡಿಸಿ ನಾವು ರೈತರಿಗೆ ತಲುಪಿಸಿದ್ದೀವಿ. ಸೊ ಆ ಒಂದು ದಿಸೆಯಲ್ಲಿ ಹಿಂಗಾರು ಬೀಜ ದಿನೋತ್ಸವದಲ್ಲಿ ಹಿಂಗಾರು ಬೆಳೆಗಳು, ಅದರಲ್ಲೂ ಕೂಡ ಪ್ರಮುಖವಾಗಿ ಕಡಲೆ ಮತ್ತು ಕುಸುಬೆ ಆಗಿರ್ಬೋದು ಮತ್ತು ಸೂರ್ಯಕಾಂತಿ ಇನ್ನಿತರ ಬೆಳೆಗಳಲ್ಲಿ ಬೀಜೋತ್ಪಾದನೆ ಮಾಡಲಿಕ್ಕೆ ನಾವು ಬೀಜೋತ್ಪಾದಕರಿಗೆ ಪ್ರೋತ್ಸಾಹಿಸ್ತಾ ಇದ್ದೀವಿ. ಬೀಜಗಳಲ್ಲದೆ ಇತರ ಕೃಷಿ ತಂತ್ರಜ್ಞಾನಗಳನ್ನು ಏನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಭಿವೃದ್ಧಿಪಡಿಸಿದ್ದೀವಿ ಮತ್ತು ಕೃಷಿ ಪರಿಕರಗಳಾಗಿರ್ಬೋದು, ಈಗ ನಾವು ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ ಈಗ ಟ್ರೈಕೋಡರ್ಮ್ ಆಗಿರ್ಬೋದು, ಸೂಡೋಮೋನಸ್ ಆಗಿರ್ಬೋದು ಅಥವಾ ಎರೆಗೊಬ್ಬರ ಆಗಿರ್ಬೋದು, ಅದರ ಜೊತೆಗೆ ನಮ್ಮ ಒಂದು ಜೈವಿಕ ನಿಯಂತ್ರಣ ವಿಭಾಗದಲ್ಲಿ ಉತ್ಪಾದನೆ ಮಾಡಿರುವಂತಹ ಇತರ ಕೃಷಿ ಪರಿಕರಗಳಾದ ಮೆಟ್ರೈಜಮ್ ಅನಿಸೋಪ್ಲಿ ಆಗಿರ್ಬೋದು, ಮೆಟ್ರೈಜಮ್ ರಿಲೇ ಆಗಿರ್ಬೋದು, ಲೆಕ್ಯಾನಿಸಿಲಮ್ ಲೆಕ್ಯಾನಿ ಆಗಿರ್ಬೋದು, ಈ ತರದ ಹಲವಾರು ಪರಿಕರಗಳನ್ನ ನಾವು ವಸ್ತು ಪ್ರದರ್ಶನ ಕೂಡ ಇರೋದ್ರಿಂದ ರೈತರು ಈ ಒಂದು ವೈಜ್ಞಾನಿಕವಾಗಿ ಮುನ್ನಡಿಬೇಕಾದ್ರೆ ಅನುಸರಿಸಬೇಕಾದಂತಹ ವೈಜ್ಞಾನಿಕ ಕೃಷಿ ಪದ್ಧತಿಗಳಿಗೆ ಪೂರಕವಾದಂತಹ ಒಂದು ವಸ್ತು ಪ್ರದರ್ಶನ ಕೂಡ ನಾವು ಈ ಒಂದು ಹಿಂಗಾರು ಬೀಜ ದಿನೋತ್ಸವದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸೊ ಆದ ಕಾರಣ ನಮ್ಮ ಜಿಲ್ಲೆ ಅಲ್ಲದೆ ಈ ಒಂದು ಎಲ್ಲಾ ಜಿಲ್ಲೆಯ ರೈತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬುಧವಾರ 25ನೇ ತಾರೀಕು ಬೆಳಿಗ್ಗೆ 10 ಗಂಟೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಸೊ ಆದ ಕಾರಣ ರೈತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳಬೇಕೆಂದು ನಾನು ವಿನಂತಿಸಿಕೊಳ್ಳುತ್ತೇನೆ. ಅದಲ್ಲದೆ ಚರ್ಚಾಕೂಟವನ್ನು ಕೂಡ ನಾವು ಈ ಒಂದು ಹಿಂಗಾರು ಬೀಜ ದಿನಸಲ್ಲಿ ವಿಜ್ಞಾನಿಗಳ ಮತ್ತು ರೈತರ ಒಂದು ಚರ್ಚಾಕೂಟವನ್ನು ಕೂಡ ಏರ್ಪಡಿಸಿದ್ದೇವೆ. ಈ ಮುಂಗಾರು ಹಂಗಾಮಿನಲ್ಲಿರುವಂತಹ ಪ್ರಮುಖವಾದ ಬೆಳೆಗಳಲ್ಲಿ ಬರುವಂತಹ ಕೀಟ ರೋಗ ಮತ್ತು ಅದಕ್ಕೆ ಬೇಕಾದಂತಹ ಕೃಷಿ ಬೇಸಾಯ ಕ್ರಮಗಳ ಬಗ್ಗೆನೂ ಕೂಡ ನಾವು ರೈತರೊಂದಿಗೆ ರೈತರ ಮತ್ತು ವಿಜ್ಞಾನಿಗಳ ಒಂದು ಚರ್ಚಾಕೂಟ ಇರೋದ್ರಲ್ಲಿಂದ ರೈತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಬೇಕಾದಂತ ತಾಂತ್ರಿಕ ಮಾಹಿತಿಗಳನ್ನು ಕೂಡ ನಾವು ಈ ಒಂದು ವೇದಿಕೆ ಮುಖಾಂತರ ಕಲ್ಪಿಸಲಾಗಿದೆ. ಅದಲ್ಲದೆ ಈ ಒಂದು ಹಿಂಗಾರು ಬೀಜ ದಿನೋತ್ಸವದಲ್ಲಿ ಕಲ್ಯಾಣ ಕರ್ನಾಟಕದ ಬೀಜೋತ್ಪಾದಕರು ಏನಿದ್ದಾರೆ, ಯಾಕಂತಂದ್ರೆ ನಾವು ಸಾಮಾನ್ಯವಾಗಿ ನಮ್ಮ ಬೀಜ ಘಟಕದಲ್ಲಿ ರೈತರ ಸಹಭಾಗಿತ್ವದಲ್ಲಿ ನಾವು ಬೀಜೋತ್ಪಾದನೆಯನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮದೇ ಆದ ಒಂದು ಬೀಜೋತ್ಪಾದನಾ ಸಂಘ ಕೂಡ ಇದೆ. ಆ ಬೀಜೋತ್ಪಾದನಾ ಸಂಘದಿಂದ ವಿವಿಧ ಉತ್ಕೃಷ್ಟವಾದ ಬೀಜೋತ್ಪಾದನೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಂಜಯ್ ಕುಮಾರ್, ನಿರ್ದೇಶಕರು ICAR ಭಾರತೀಯ ಬೀಜ ವಿಜ್ಞಾನ ಸಂಸ್ಥೆ ಮಾವು ಉತ್ತರ ಪ್ರದೇಶ, ಇವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಅದರ ಜೊತೆಗೆ ವಿಶ್ವವಿದ್ಯಾಲಯದ ಗೌರವಯುತ ಕುಲಪತಿಗಳು ಡಾಕ್ಟರ್ ಎಂ ಹನುಮಂತಪ್ಪ ಮತ್ತು ವಿಶ್ವವಿದ್ಯಾಲಯದ ಎಲ್ಲಾ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಎಲ್ಲಾ ಅಧಿಕಾರಿ ವೃಂದದವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವುದರಿಂದ ಈ ಒಂದು ಕಾರ್ಯಕ್ರಮದ ಸದುಪಯೋಗ ರೈತರು ಪಡೆದುಕೊಳ್ಳಬೇಕಂತೇಳಿ ವಿನಂತಿಸಿಕೊಳ್ಳುತ್ತೇನೆ. ಇದುವರೆಗೆ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ನಾಳೆ ನಡೆಯುವ ಹಿಂಗಾರು ಬೀಜ ದಿನೋತ್ಸವ ಕುರಿತು ಮಾಹಿತಿ ಡಾಕ್ಟರ್ ಅರುಣ್ ಕುಮಾರ್ ಹೊಸಮನಿ ಅವರಿಂದ ಕೇಳಿದ್ರಿ. हर जोखिम से निकल कर फसल आए सुरक्षित हो जाए फसल बीमा से हर किसान आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान, अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा. सुरक्षा कवच, कृषि एवं किसान कल्याण मंत्रालय, भारत सरकार। ಈಗ ಕೇಳಿ, ಸಾವಯವ ಪದ್ಧತಿಯಲ್ಲಿ ಕೀಟಗಳ ನಿರ್ವಹಣೆಯ ಮಹತ್ವ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಎಸ್ಜಿ ಹಂಚಿನಾಳ್ ಅವರೊಂದಿಗೆ ಸಂದರ್ಶನವನ್ನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯಲ್ಲಿ ಕೀಟಗಳ ನಿರ್ವಹಣೆ ಯಾವ ರೀತಿ ಮಾಡಲಿಕ್ಕೆ ಸಾಧ್ಯತೆ ಇದೆ, ನೈಸರ್ಗಿಕವಾಗಿರ್ಬೋದು ಅಥವಾ ಸಾವಯವ ರೂಪದಲ್ಲಿ ನಾವು ಕೀಟಗಳ ನಿರ್ವಹಣೆಯನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯತೆ ಇದೆ, ಯಾಕೆ ಇವತ್ತಿನ ದಿನಗಳಲ್ಲಿ ಇದೆಷ್ಟು ಮಹತ್ವವನ್ನು ಪಡಿತಾ ಇದೆ ಅಂತಕ್ಕಂಥ ವಿಚಾರ ಇರಬಹುದು. ಜೊತೆಗೆ ಖರ್ಚು ವೆಚ್ಚಗಳನ್ನು, ಈ ರಾಸಾಯನಿಕ ಕೀಟನಾಶಕಗಳನ್ನು ಬಳಸಿ ಕೀಟ ಹತೋಟಿ ಮಾಡೋದಿರ್ಬೋದು, ಸಾವಯವ ರೀತಿಯೊಳಗೆ ಸಾವಯವ ಕೃಷಿಯಲ್ಲಿ ಕೀಟನಾಶಕಗಳನ್ನು ಬಳಸಿ ಕೀಟ ಹತೋಟಿ ಮಾಡೋದು, ಖರ್ಚು ವೆಚ್ಚಗಳು ಹೇಗೆ ಬರ್ತವೆ, ಏನೆಲ್ಲ ಒಂದು ತತ್ವಗಳು ಅಡಕವಾಗಿದ್ದಾವೆ ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಕೀಟ ತಜ್ಞರಾದಂಥ ಡಾಕ್ಟರ್ ಎಸ್ ಜಿ ಹಂಜನಾಳ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಹಂಚನಾಳ್ ಅವರೇ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಸರ್, ಹೇಳಿ, ಮೊದಲನೇದಾಗಿ ಇತ್ತೀಚೆಗೆ ರೈತ ಬಾಂಧವರೆಲ್ಲ ಒಂದು ಸಾವಯವ ಪರಿಕಲ್ಪನೆ ಭಾಳಷ್ಟು ಬರ್ತಾ ಇದೆ ರೈತರಲ್ಲಿ, ಸಾವಯವ ರೀತಿಯೊಳಗೆ ಬೆಳಿಬೇಕು, ಒಂದು ಎಕರೆ ಎರಡು ಎಕರೆ ನಮ್ಮ ತಿನ್ಲಿಕ್ಕಾದರೂ ನಾವು ಮಾಡಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆ ರೈತರಲ್ಲಿ ಬರ್ತಾ ಇದೆ. ಏನಿದು ಸಾವಯವ ಕೃಷಿ ಅಂದರೆ ಏನು, ಜೊತೆಗೆ ಸಾವಯವ ರೀತಿಯೊಳಗೆ ನಾವು ಕೀಟ ನಿರ್ವಹಣೆಯನ್ನು ಮಾಡಬೇಕಾಗಿತ್ತಂದರೆ ಯಾವ ತತ್ವಗಳನ್ನು ನಾವು ಇಲ್ಲಿ ಅಳವಡಿಸ್ಕೋಬೇಕಾಗಿದೆ? ಸಾವಯವ ಪದ್ಧತಿ ಇದು ಹೊಸದೇನಲ್ಲ, ಇದು ಮೊದಲಿಂದಲೂ ನಮ್ಮ ಅಜ್ಜಂದ್ರ ಕಾಲದಲ್ಲಿ ನಮ್ಮ ಮುತ್ತಂದ್ರ ಕಾಲದಲ್ಲಿ ಏನು ಮಾಡ್ಕೊಂಡು ಬರ್ತಿದ್ದೀವಿ, ಮನೆಯಲ್ಲೇ ನಮ್ಮ ಬೀಜಗಳನ್ನು ಉಪಯೋಗಿಸೋದು, ಆಮೇಲೆ ಮನೆಯಲ್ಲೇ ನಮಗೆ ಕೀಟನಾಶಕಗಳನ್ನು ಅಂದರೆ ಬೇವಿನ ಬೀಜದ ಕಷಾಯ ಇವುಗಳನ್ನೆಲ್ಲ ಬಳಸ್ಕೊಂಡು ಬಿಟ್ಟು ನಾವು ಮೊದಲೆಲ್ಲ ಕೃಷಿ ಮಾಡ್ತಿದ್ದೀವಿ. ಈಗ ಮತ್ತೆ ನಾವು ಆ ಪದ್ಧತಿಗೆ ಹೋಗೋ ಪರಿಸ್ಥಿತಿ ಬಂದಿದೆ. ಕಾರಣ ಅಂದರೆ ಇತ್ತೀಚೆಗೆ ಏನಾಗಿದೆ, ಆಧುನಿಕ ಕೃಷಿಯಲ್ಲಿ ನಾವು ಹೆಚ್ಚಿಗೆ ಬೆಳಿಬೇಕಂಥೇಳಿ ಹೈಬ್ರಿಡ್ ತಳಿಗಳು, ಆಮೇಲೆ ಕೀಟನಾಶಕಗಳು ಮತ್ತು ರಾಸಾಯನಿಕ ಗೊಬ್ಬರಗಳು ಇವೆಲ್ಲನ್ನ ಬಳಸುತ್ತಾ ಇರೋದ್ರಿಂದ ವಿಶೇಷವಾಗಿ ನಿಸರ್ಗದಲ್ಲಿರ್ತಕ್ಕಂಥ ಗಾಳಿ, ನೀರು, ಆಹಾರ ಎಲ್ಲವೂ ಕಲುಷಿತಗೊಂಡಿದೆ. ನಾವೀಗ ಏನು ತಿಂತಾ ಇದ್ದೀವಿ, ಆಹಾರ ಎಲ್ಲವೂ ಕಲುಷಿತಗೊಂಡಿದೆ. ಆಹಾರ ಕಲುಷಿತಗೊಂಡಿದೆ, ನೀರು ಕಲುಷಿತಗೊಂಡಿದೆ, ಗಾಳಿ ಕಲುಷಿತಗೊಂಡಿದೆ. ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ನಾವು ಈಗ ಆಧುನಿಕ ಕೃಷಿ, ಆಧುನಿಕ ಕೃಷಿಯಲ್ಲಿ ನಾವು ಈಗ ಅಂದರೆ ಬೇಕಾಬಿಟ್ಟಿಯಾಗಿ ಇದನ್ನ ಕೆಮಿಕಲ್ ಫರ್ಟಿಲೈಸರ್ಸ್ನ ಬಳಸ್ತಾ ಇರೋದು, ಆಮೇಲೆ ಕೆಮಿಕಲ್ ಪೆಸ್ಟಿಸೈಡ್ಸ್ ಬಳಸ್ತಾ ಇದ್ದೀವಿ, ಫಂಗಿಸೈಡ್ಸ್ ಬಳಸ್ತಾ ಇದ್ದೀವಿ, ಇವೆಲ್ಲಗಳನ್ನು ಯಾವ ರೀತಿ ಬಳಸ್ತಾಯಿದ್ದೀವಿ ಅಂದರೆ ಅದಕ್ಕೆ ನಿಯಂತ್ರಣ ಇಲ್ಲ. ಎಷ್ಟು ಬೇಕೋ ಅಷ್ಟು ಬಳಸಿದ್ರೆ ಅದನ್ನ ನಾವು ಸರಿ ಪ್ರಮಾಣದಲ್ಲಿ ಬಳಸೋದ್ರೆ ಮಾಡ್ಬೋದು. ಬಟ್ ಏನಾಗ್ತದೆ ಅಂದರೆ ನಾವು ಹೇಳೋ ಶಿಫಾರಸು ಒಂದು, ರೈತರು ಬಳಸ್ತಾ ಇರೋ ಪ್ರಮಾಣನೇ ಬೇರೆ ಆಗಿದೆ. ನಾವು ಒಂದು ಪಟ್ಟು ಹೇಳಿದ್ರೆ ಅವ್ರು ಎರಡು ಪಟ್ಟು, ಹಾಂ, ಆ ಲೆವೆಲ್ಗೆ ಹೋಗಿದೆ. ಜಲ್ದಿ ಕಂಟ್ರೋಲ್ ಆಗಲಿ ಅಂತೇಳಿ, ಹೆಚ್ಚಿಗೆ ಬೆಳೀಲಿ ಅಂತೇಳಿ ಹೆಚ್ಚಿಗೆ ಗೊಬ್ಬರ ಹಾಕೋದು, ಹೆಚ್ಚಿಗೆ ಪೆಸ್ಟಿಸೈಡ್ಸ್ ಹೊಡೆಯೋದು, ಈ ರೀತಿ ಮಾಡೋದ್ರಿಂದ ಏನಾಗಿದೆ ಅಂದರೆ ಇತ್ತೀಚೆಗೆ ನೋಡಿರ್ಬೇಕು ನಾವೀಗೆಲ್ಲ ಮೆಣಸಿನಕಾಯಿಯಲ್ಲಿ, ಭತ್ತದಲ್ಲಿ, ಆಮೇಲೆ ಹತ್ತಿಯಲ್ಲಿ, ಕೆಲವೊಂದು ತರಕಾರಿಗಳಲ್ಲಿ ಸಹ ಸಾಕಷ್ಟು ತರಕಾರಿ ಉಳಿತಾ ಇದೆ. ಆಮೇಲೆ ಇನ್ನೊಂದು ಏನಾಗ್ತದೆ ಅಂದರೆ ಈ ಕೆಮಿಕಲ್ಸ್ ಫರ್ಟಿಲೈಸರ್ಸ್ ಮತ್ತು ಪೆಸ್ಟಿಸೈಡ್ಸ್ ಉಪಯೋಗ ಮಾಡೋದ್ರಿಂದ ಈ ಹುಳುಗಳಿಗೆ ರೆಸಿಸ್ಟೆನ್ಸ್ ಅಂದರೆ ಪ್ರತಿರೋಧಕ ಶಕ್ತಿ ಬೆಳೆಸ್ಕೊಂಡಿದ್ದಾ ಇದಾವೆ. ಇವತ್ತಿನ 1 ml ಹಾಕಿ ಹೊಡಿ ಅಂತಂದರೆ ಅವ್ರು 2 ml ಹಾಕಿ ಹೊಡಿತಾರೆ. ಹಿಂಗಾಗಿಬಿಟ್ಟು ಈ ಹುಳುಗಳಿಗೆ ಏನಾಗಿದೆ ಅಂದರೆ ಪ್ರತಿರೋಧಕ ಶಕ್ತಿ ಬೆಳೆಸ್ಕೊಂಡ್ಬಿಟ್ಟು ನೀವು ಕೀಟನಾಶಕಗಳು ಎಷ್ಟು ಜಾಸ್ತಿ ಹೊಡೆದಷ್ಟು ಅವು ಪ್ರತಿರೋಧಕ ಶಕ್ತಿ ಬೆಳೆಸ್ಕೊತಾ ಇದೆ. ಅದಕ್ಕೆ ನಾವು ಇತ್ತೀಚೆಗೆ ಇದಕ್ಕೆ ಈ ಮೊದಲು ಈ ಸಾವಯವ ಕೃಷಿಗಿಂತ ಮುಂಚೆ ನಾವೇನು ಹೇಳ್ತಿದ್ದೆವು, ಸಮಗ್ರ ಪೀಡೆ ನಿರ್ವಹಣೆಗಳಿಗೆ ಮಾಡ್ರಿ ಅಂತ ಹೇಳ್ತಿದ್ವಿ. ಅಂದರೆ ಮೊದಲು ನಾವು ಈ ಜೈವಿಕ ಕೀಟ ನಿಯಂತ್ರಣಗಳು, ಆಮೇಲೆ ದೇಶೀಯವಾಗಿ ಸಿಗ್ತಕ್ಕಂಥ ಕೀಟನಾಶಕಗಳು ಇವೆಲ್ಲವನ್ನು ಬಳಸಿ ಲಾಸ್ಟ್ ಅಂದರೆ ಪೆಸ್ಟಿಸೈಡ್ಸ್ ಯೂಸ್ ಮಾಡಿರಿ ಕಂಟ್ರೋಲ್ ಆಗಲಿ ಅಂತ ಹೇಳ್ತಾ ಇದ್ವಿ. ಈಗೇನಾಗಿದೆ ಅಂದರೆ ಸಮಗ್ರ ಪೀಡಿನಲ್ಲಿ ಈ ಜೈವಿಕ ಕೀಟನಾಶಕಗಳು ಅವುಗಳು ಸಾಕಷ್ಟು ಸಿಗದೇ ಇರೋದು ಒಂದು ಕಾರಣ, ಆಮೇಲೆ ರೈತರಿಗೆ ಅದರ ಬಗ್ಗೆ ತಿಳುವಳಿಕೆ ಇರಲಾರ್ದ ಇನ್ನೊಂದು ಕಾರಣ, ಈ ರೀತಿ ಸಾಕಷ್ಟು ಇದ್ದಾವೆ. ಅದಕ್ಕೆ ಸಾವಯವ ಕೃಷಿ ಅಂದರೆ ಅದು ಹೊಸದೇನಲ್ಲ, ಉತ್ಪಾದಕತೆ ಸ್ಥಿರತೆಯೊಂದಿಗೆ ಅಂದರೆ ನಮಗೆ ಲೋ ಎಕ್ಸ್ಟರ್ನಲ್ ಸಸ್ಟೈನೇಬಲ್ ಅಗ್ರಿಕಲ್ಚರ್ ಅಂತ ಕರಿತೀವಿ. ಅಂದರೆ ಹೊರಗಿನ ಕೊಂಡುಕೊಂಡು ಹಾಕುವಂಥವನ್ನು ಕಡಿಮೆ ಮಾಡಬೇಕು ಮತ್ತು ಸ್ಥಿರವಾದ ಕೃಷಿಯನ್ನು ಮಾಡೋದು, ಉತ್ಪಾದನೆ ಅದನ್ನು ಇದನ್ನು ಮಾಡ್ಕೊಂಡ್ಬಿಟ್ಟು ನಾವು ಉತ್ಪಾದನೆಯನ್ನು ಹೆಚ್ಚಿಸೋದು, ಇದೇ ಸಾವಯವ ಕೃಷಿ. ಅದಕ್ಕೆ ಸಾವಯವ ಕೃಷಿದಾಗ ಹೊಸದೇನದು ಸರ್ ಅಂದರೆ ಏನು, ಸ್ವಪ್ರಯತ್ನದಿಂದ ನಮ್ಮ ಜಮೀನಿನಲ್ಲಿ ಏನು ಸಿಗ್ತಾ ಇದ್ದಾವೆ ಅಂದರೆ ಜಾನುವಾರುಗಳಿಂದ ದೊರೆಯುವ ಸಂಪನ್ಮೂಲ ಅಥವಾ ನಮ್ಮ ಹೊಲದಲ್ಲೇ ಉಳಿತಕ್ಕಂಥ ಪಳೆಯುಕಗಳು, ಕಸ ಕಡ್ಡಿ ಇವುಗಳನ್ನೆಲ್ಲವನ್ನು ಗೊಬ್ಬರ ರೀತಿಯಾಗಿ ಅದನ್ನು ಪರಿವರ್ತಿಸಿ ನಾವೇ ಉಪಯೋಗಿಸ್ಕೊಂಡ್ಬಿಟ್ರೆ ನಾವು ಆದಷ್ಟು ಖರ್ಚುಗಳನ್ನು ಕಡಿಮೆ ಮಾಡ್ಬೋದು. ಅದಕ್ಕೆ ಈ ಸಾವಯವ ಕೃಷಿ ಇತ್ತೀಚೆಗೆ ಬಂತು, ಇದು ಒಂದು ಕಾರಣ. ಆಮೇಲೆ ಇನ್ನೊಂದು ಕಾರಣ ಏನಂದರೆ ಈ ನಮ್ಮಲ್ಲಿ ಬೆಳೆದಕ್ಕಂಥ ವಿಶೇಷವಾಗಿ ನಮ್ಮ ಇದು ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತುಂಗಭದ್ರಾ ಕಾಲುವೆ ಮತ್ತು UKP ಇದರಲ್ಲಿ ಏನು ಬೆಳೀತಾ ಇದ್ದೀವಿ, ಭತ್ತ ಮತ್ತು ಮೆಣಸಿನಕಾಯಿ, ಭಾಳಷ್ಟು ನಾವು ಪೆಸ್ಟಿಸೈಡ್ಸ್ನ ಉಪಯೋಗಿಸ್ತಾ ಇದ್ದೀವಿ. ಇದರಿಂದ ಇತ್ತೀಚೆಗೆ ನೀವು ಪೇಪರ್ಲೆಲ್ಲ ಬಂದಿತ್ತು, ನಮ್ಮಲ್ಲಿಂದ ಕಳಿಸಿದಂಥ ಭತ್ತ ವಾಪಸ್ ಕಳಿಸಿದ್ದಾರೆ ಯುರೋಪಿಯನ್ ಕಂಟ್ರಿಯಿಂದ. ಅಂದರೆ ಅದರಲ್ಲಿ ಹೆಚ್ಚಿನ ಕೀಟನಾಶಕಗಳ ಪಳೆಯುವಿಕೆಗಳಿದ್ರಿಂದ. ಇದೇ ರೀತಿ ಕೆಲವು ವರ್ಷಗಳ ಹಿಂದೆ ಈ ಮೆಣಸಿನಕಾಯಿಗೂ ಇದೇ ರೀತಿ ಆಗಿತ್ತು. ಹೆಚ್ಚಿನ ರಾಸಾಯನಿಕಗಳು ಇದರಿಂದ ಅದನ್ನು ವಾಪಸ್ ಕಳಿಸಿದ್ರು. ಈ ಅಂದರೆ ಎಕ್ಸ್ಪೋರ್ಟ್ ಮಾಡಿದ್ದು ಯುರೋಪಿಯನ್ ಕಂಟ್ರಿಗೆ, ಯು ಎಸ್ಗೆ ಎಲ್ಲ ಕಳಿಸಿ ಇದನ್ನು ವಾಪಸ್ಸು ಕಳಿಸಿದ್ರು. ಈ ಕಾರಣಗಳಿಂದ ಇತ್ತೀಚೆಗೆ ಸಾವಯವ ಕೃಷಿ ಸ್ವಲ್ಪ ಹೆಚ್ಚಿನ ಪ್ರಾಮುಖ್ಯತೆ ಪಡಿತಾ ಇದೆ. ಅದರಲ್ಲಿಯೂ ಈ ಇದರಲ್ಲಿ ಏನಂದರೆ ವೆಜಿಟೇಬಲ್ಸ್ ಅಂದರೆ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹೆಚ್ಚಿಗೆ ನಾವು ಸಾವಯವ ಕೃಷಿಯನ್ನು ಈ ರೈತರು ಸ್ವಲ್ಪ ಮಾಡ್ತಾ ಇದ್ದಾರೆ. ಆಮೇಲೆ ಈ ಫೀಲ್ಡ್ ಕ್ರಾಪ್ಸಿ ಬಂದರೆ ಸ್ವಲ್ಪ ಈ ಭತ್ತದಲ್ಲಿ ಮತ್ತು ಮೆಣಸಿನಕಾಯಲ್ಲಿ ಕೆಲವೊಂದು ರೈತರುಗಳನ್ನು ಅಳವಡಿಸ್ಕೊಳ್ತಾ ಇದ್ದಾರೆ. ಇದರಲ್ಲಿನೂ ಸಹ ನಾವು ಈ ಕೀಟಪೀಡುಗಳು ಮತ್ತು ರೋಗಪೀಡುಗಳನ್ನು ಇವುಗಳನ್ನು ನಾವು ಈ ಸಮಗ್ರ ಪೀಡೆ ನಿರ್ವಹಣೆ ಅಂತ ಏನು ಹೇಳಿದ್ನಲ್ಲ, ದೇಶೀಯವಾಗಿ ಸಿಗ್ತಕ್ಕಂಥವು ಅಥವಾ ಜೈವಿಕ ಕೀಟನಾಶಕಗಳನ್ನು ಬಳಸ್ಕೊಂಡ್ಬಿಟ್ಟು ನಾವು ನಿಯಂತ್ರಣ ಮಾಡ್ಬೋದು. ಅದು ಒಂದೇ ವರ್ಷಕ್ಕೆ ಆಗ್ಲಿಕ್ಕಿಲ್ಲ, ಬಟ್ ಒಂದು ಸ್ವಲ್ಪ ಟೈಮ್ ತಗೊಂತದೆ. ಎರಡು ಮೂರು ವರ್ಷದಲ್ಲಿ ಅಂದ್ರೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನಾವು ರಸಾಯನ ಕಡಿಮೆ ಮಾಡ್ಕೊಂಡು ಬಂದು ಇವುಗಳನ್ನು ಹೆಚ್ಚಿಸ್ತಾ ಹೋದ್ರೆ ಕ್ರಮೇಣ ಒಂದು ಎರಡು ಮೂರು ವರ್ಷದಲ್ಲಿ ಅದೊಂದು ಸ್ಟೇಬಲ್ ಬರ್ತದೆ. ಅಲ್ಲಿಂದ ನಾವು ಅದನ್ನ ಈ ಸಾವಯವ ಕೃಷಿಯನ್ನು ಮುಂದುವರ್ಸ್ಕೊಂಡು ಹೋಗ್ಬಹುದು. ಈಗ ನಾವು ಬೇವಿನ ಮೂಲಕ್ಕೆ ಬಂದಾಗ ಬೇವಿನ ಮೂಲದ ಬೇವಿನ ಉತ್ಪನ್ನಗಳನ್ನ ಯಾವ ರೀತಿ ನಾವು ಇಲ್ಲಿ ಸಾವಯವ ಕೃಷಿಯಲ್ಲಿ ಕೀಟ ನಿರ್ವಹಣೆಯಲ್ಲಿ ಬಳಸಬಹುದು ಬೇವಿನ ಉತ್ಪನ್ನಗಳನ್ನು? ಅತ್ಯಂತ ಸರಳ ವಿಧಾನ ಅಂದ್ರೆ ನಾವು ಈಗ ಏನು ಕರಿತೀವಿ ಅಂದ್ರೆ ಬೇವಿನ ಬೀಜದ ಕಷಾಯ ನೀಮ್ ಸೀಡ್ ಕರ್ನಲ್ ಎಕ್ಸ್ಟ್ರಾಕ್ಟ್ ಅಂತ ಕರಿತೀವಿ. ಅದನ್ನ ನಾವು ಮನೆಯಲ್ಲೇ ಮಾಡ್ಕೊಳ್ಬಹುದು ಸರಳ ವಿಧಾನ. ಅದನ್ನ ಒಂದು ಎಂದ್ರೆ ಈಗ ರೈತರೆಲ್ಲ ಮಾಡೋದು ಬಿಟ್ಟರೆ ಮೊದಲೆಲ್ಲ ಈಗ ಬೇವಿನ ಬೀಜಗಳನ್ನ ಆರಿಸ್ಕೊಂಡ್ಬರ್ತಿದ್ದೆ. ಈಗ ಬಹಳಷ್ಟು ರೈತರಿಗೆಲ್ಲ ಏನಂದ ರೆಡಿಮೇಡ್ ಬೇಕಂತ, ಅದಕ್ಕೆ ಈ ಬೇವಿನ ಬೀಜದ ಕಷಾಯವನ್ನು ಅತ್ಯಂತ ನಾವು ಮನೆಯಲ್ಲಿ ಮಾಡ್ಕೋಬಹುದು. ಅದು ಒಂದು ಅಂದ್ರೆ 5% ಅಷ್ಟು ಬೇವಿನ ಕಷಾಯವನ್ನು ಮಾಡ್ಕೊಂಡ್ಬಿಟ್ಟು ಬಳಸಿದ್ರೆ ಆದ್ರೆ ಅದೇನು ಕೆಲಸ ಮಾಡುತ್ತೆ ಅಂದ್ರೆ ಈ ಬೇವಿನ ಬೀಜದ ಏನು ವಾಸನೆ ಬರ್ತದೆ ಅದಕ್ಕೆ ಯಾವುದು ಕೀಟ ಪೀಡುಗಳು ಅದ್ರ ಹತ್ರ ಬರೋದಿಲ್ಲ, ವಾಸನೆಗೆ ದೂರ ಹೋಗ್ತವೆ. ಅದಕ್ಕೆ ರಿಪ್ಲೆನ್ಸ್ ಅಂತ ಕರಿತೀವಿ ನಾವು. ಅಥವಾ ಆಂಟಿಪಿಡೆಂಟ್ ಅಂದ್ರೆ ಅದರದ್ದು ಕೈ ವಾಸನೆ ಇರೋದ್ರಿಂದ ಅದನ್ನು ವಾಸನೆಗೆ ಬರೋದಿಲ್ಲ ಮತ್ತೆ ತಿನ್ನೋದಕ್ಕೆ ಬರೋದಿಲ್ಲ. ಈ ರೀತಿ ಅಂದ್ರೆ ಕೀಟ ಪೀಡುಗಳು ಬರೋದಕ್ಕಿಂತ ಮುಂಚೆಯಾಗಿ ಈ ಸ್ಪ್ರೇಗಳನ್ನು ಮಾಡಿಕೊಂಡ್ರೆ ನಾವು ಕೀಟಪೀಡನ್ನು ಮಾಡಬಹುದು. ಕೀಟಗಳು ಬಂದ ನಂತರ ಜಾಸ್ತಿ ಪ್ರಮಾಣದಲ್ಲಿ ಆದ್ರೆ ಅಷ್ಟೊಂದು ಯಶಸ್ವಿಯಾಗಿ ಆಗೋದಿಲ್ಲ. ಅದಕ್ಕೆ ಬರೋಕ್ಕಿಂತ ಮುಂಚೆ ಚೀಪ್ ಆಗಿ ಸಿಗ್ತದೆ ಎಲ್ಲದ ಮಾಡ್ಕೊಂಡು ಬಳಸಬಹುದು ಒಂದು. ಇಲ್ಲ ಅಂದ್ರೆ ಮಾರ್ಕೆಟ್ ನಲ್ಲಿ ಬೇವಿನ ಮೂಲದ ಕೀಟನಾಶಕಗಳು ಸಿಗ್ತವೆ. ಅಜಾ ಡೈರೆಕ್ಟ್ ಇಂದ ಅದರ 1500 PPM ಇದೆ, 1000 PPM ಇದಾವೆ. ಅವನ್ನ ಲೀಟರ್ಗೆ 2-3 ml ಅಷ್ಟು ಹಾಕೊಂಡ್ಬಿಟ್ಟು ಸ್ಪ್ರೇ ಮಾಡೋದ್ರಿಂದ ಕೀಟಗಳು ಬರೋಕ್ಕಿಂತ ಮುಂಚೆಯಾಗಿ ಸ್ಪ್ರೇ ಮಾಡೋದ್ರಿಂದ ಅದನ್ನ ಯಶಸ್ವಿಯಾಗಿ ನಾವು ಇದನ್ನ ತಡಿಬಹುದು. ಈಗ ಬೇವಿನ ಹಿಂಡಿಯನ್ನ ಹೇಗೆ ಬಳಸಬಹುದು ಅಂತೀರಾ? ಬೇವಿನ ಹಿಂಡಿಗೂ ಸಾಕಷ್ಟು ಪ್ರಾಮುಖ್ಯತೆ ಪಡೆದಿದೆ ಸಾವಯವ ಕೃಷಿಯಲ್ಲಿ. ಇತ್ತೀಚೆಗೆ ಬೇವಿನ ಹಿಂಡಿಯನ್ನು ಮಣ್ಣಿನಲ್ಲಿ ಬೆರೆಸೋದ್ರಿಂದ ಅಂದ್ರೆ ಈಗ ತಿಪ್ಪೆ ಗೊಬ್ಬರ ಜೊತೆಗೆ ಬೇವಿನ ಹಿಂಡಿಯನ್ನು ಸಹ ನಾವು ಬೆರೆಸೋದ್ರಿಂದ ಒಂದು ರೀತಿ ಗಿಡಗಳಿಗೆ ಪ್ರತಿರೋಧಕ ಶಕ್ತಿ ಬೆಳೆಸುತ್ತವೆ, ಗಿಡಗಳು ಹೆಲ್ದಿಯಾಗಿ ಬೆಳೀತವೆ. ಬೆಳೆಯೋದ್ರಿಂದ ಸ್ವಲ್ಪ ಕೀಟ ಮತ್ತು ರೋಗವಾಗಿ ಕೆಲಸ ಮಾಡುತ್ತೆ ಮತ್ತು ಕೆಲವೊಂದು ಕೀಟನಾಶಕವಾಗಿ ಕೆಲಸ ಮಾಡುತ್ತೆ. ಈಗ ನೋಡಿ ಇದು ನಮ್ಗೆ ಇದರಲ್ಲಿ ಮೆಣಸಿನಕಾಯಲ್ಲಿ ಇತ್ತೀಚೆಗೆ ಒಂದು ಬ್ಲಾಕ್ ಥ್ರಿಪ್ಸ್ ಅಂತ ಬಂದಿದೆ, ಬಹಳಷ್ಟು ಹಾವಳಿ ಕಂಡು ಬರ್ತಾ ಇದೆ. ರೈತರು ಅದು ಸ್ಪ್ರೇ ಮಾಡಿ ಸಾಕಾಗಿ ಸರ್ 2-3 ದಿನ ಕಂಟ್ರೋಲ್ ಆಗುತ್ತೆ, 4-5 ದಿನಕ್ಕೆ ಮತ್ತೆ ಸ್ಪ್ರೇ ಮಾಡಬೇಕಾಗಿ ಬಂದಿದೆ. ಅದಕ್ಕೆ ಈ ಬೇವಿನ ಹಿಂಡಿ ಮತ್ತೆ ತಿಪ್ಪೆ ಗೊಬ್ಬರ ಅದರೆರಡನ್ನೂ ಅದನ್ನ ಮಣ್ಣಿನಲ್ಲಿ ಬೆರೆಸಿದ್ರೆ ಈ ಥ್ರಿಪ್ಸ್ ಏನ್ ಮಾಡ್ತಂದ್ರೆ ಅದರ ಕೋಶಗಳು ಮಣ್ಣಿನಲ್ಲಿ ಬೆಳೆಯೋದ್ರಿಂದ ಅವು ಸಂತತಿಯನ್ನು ಕಡಿಮೆ ಮಾಡಬಹುದು. ಈ ರೀತಿ ಬೇವಿನದ ಹಿಂಡಿ ಆಮೇಲೆ ಬೇವಿನ ಬೀಜದ ಕಷಾಯ ಮತ್ತು ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥ ಬೇವಿನ ಮೂಲದ ಕೀಟನಾಶಕಗಳು ಇವುಗಳನ್ನು ನಾವು ಅತ್ಯಂತ ಯಶಸ್ವಿಯಾಗಿ ಬಳಸಬಹುದು. ಅದರಲ್ಲಿಯೂ ರಸ ಹೀರುವ ಕೀಟಗಳಿಗೆ ಮತ್ತು ಎಲೆ ಮತ್ತು ಕಾಯಿ ತಿನ್ನುವ ಕೀಟಗಳಿಗೆ ಸಹ ಇದಕ್ಕೆ ಇದನ್ನ ಅತ್ಯಂತ ಯಶಸ್ವಿಯಾಗಿ ನಾವು ಬಳಸಬಹುದು. ಈಗ ರೈತರೆಲ್ಲ ಹೇಳೋದು ತಂಬಾಕಿನ ಕಷಾಯನ ಬಳಸ್ತಾ ಇದ್ದೀವಿ, ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಕಷಾಯ ಬಳಸ್ತಾ ಇದ್ದೀವಿ, ಆಮೇಲೆ ಬೇರೆ ಬೇರೆ ಅಸ್ತ್ರಗಳು ನೀಮಾಸ್ತ್ರ, ಅಗ್ನಿಯಾಸ್ತ್ರ, ಬ್ರಹ್ಮಾಸ್ತ್ರ ಅಂತೇಳಿ ಬೇರೆ ಬೇರೆ ಒಂದು ಫಾರ್ಮುಲೇಷನ್ಗಳು ರೈತರು ತಮ್ಮದೇ ಆದ ರೀತಿಯೊಳಗೆ ಮಾಡ್ಕೋತಾ ಇದ್ದಾರೆ. ಈ ಒಂದು ಮಟ್ಟದಲ್ಲಿ ತಮ್ಮ ವಿಶ್ವವಿದ್ಯಾಲಯ ಏನಾದರೂ ಇವ್ಯಾಲ್ಯೂಯೇಷನ್ ಅದರ ಬಗ್ಗೆ ತಂತ್ರಜ್ಞಾನಗಳನ್ನ ಬಿಡುಗಡೆ ಮಾಡತಕ್ಕಂಥದ್ದು ಆರ್ಗ್ಯಾನಿಕ್ ಆಗಿ ಯಾವ ರೀತಿ ನಾವು ನಿರ್ವಹಣೆ ಮಾಡಬಹುದು ಅಂತಕ್ಕಂಥ ವಿಚಾರ ನಡೆದಿದೆ ಹೇಗೆ? ನಡೆದಿದೆ, ಇದು ಸರಿಯಾದ ಪ್ರಶ್ನೆ ಕೇಳಿದ್ರಿ. ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ನಮಗೆ ಒಂದು ಸಾವಯವ ಕೃಷಿದ ಒಂದು ವಿಭಾಗ ಇದೆ, ಅದರಲ್ಲಿ ನಾವು ಇದರಲ್ಲಿ ಸಂಶೋಧನೆಯನ್ನು ಮಾಡ್ತಾ ಇದ್ದೀವಿ. ಇವೇನು ಈಗ ಪಾಳೇಕರ್ ಅವರು ಇವನ್ನ ತಂದು ಬ್ರಹ್ಮಾಸ್ತ್ರ, ನೀಮಾಸ್ತ್ರ, ಅಗ್ನಿಯಾಸ್ತ್ರ ಅಂತ ತಂದ್ರು. ಬಟ್ ಅವುಗಳನ್ನ ನಾವು ಇಲ್ಲಿ ಪ್ರಯೋಗಗಳನ್ನು ಮಾಡ್ತಾ ಇದೀವಿ. ಇದರಲ್ಲಿ ಸೂರ್ಯಕಾಂತಿಯಲ್ಲಿ, ತೊಗರಿಯಲ್ಲಿ, ಕಡಲೆಯಲ್ಲಿ, ಭತ್ತದಲ್ಲಿ ಅವುಗಳ ಪ್ರಯೋಗ ನಡೆದಿದೆ. ಬಟ್ ಅದೇ ಈಗ ಬ್ರಹ್ಮಾಸ್ತ್ರ ಅಂತ ಅವ್ರೇನಂತಾರೆ ಒಂದ್ರ ಅಂದ್ರೆ ನಮ್ಮಲ್ಲೇ ಸಿಗ್ತಕ್ಕಂತ ಒಂದು ಸಸ್ಯಗಳು ಅಂದ್ರೆ ಈಗ ಬೇವು, ಆಮೇಲೆ ಈ ಎಕ್ಕೆ ಗಿಡ, ಇಂಥ ಒಂದು 8 ಗಿಡಗಳು ಅಂದ್ರೆ ಕಹಿಯಾದ ಪದಾರ್ಥ ಅಂದ್ರೆ ದಿನಗಳು ತಿನ್ನಲಾರದಂಥವು, ಏನು ಕಹಿಯಾಗಿ ಕಂಡು ಬರ್ತವೆ ಅಂತ ಒಂದು 8 ಗಿಡಗಳ ಎಲೆಗಳನ್ನು ತಂದ್ಬಿಟ್ಟು ಅದಕ್ಕೆ ಬೇಕಾದಂತ ಪ್ರೊಸೀಜರ್ ಇದೆ. ಅದ ಡಿಟೇಲ್ಸ್ ಬೇಕಂದ್ರೆ ನಾವು ನಮ್ಮಲ್ಲಿ ಸಿಗ್ತದೆ. ಅದಕ್ಕೆ ಅವರು ಬ್ರಹ್ಮಾಸ್ತ್ರ ಅಂತ ಕರೀತಾರೆ. ಅಂದ್ರೆ ಒಂದು 8 ದಿವಸ ಅದನ್ನ ಕಳಿಸಿ ಅದ್ರ ಜೊತೆಗೆ ಆಕಳದ ಗಂಜಲು ಮತ್ತು ಸಗಣಿ ಹಾಕಿಬಿಟ್ಟು ಅದನ್ನ ಕಲಸಿಗಂತ ಇರಬೇಕು ಒಂದು 20-21 ದಿವಸ. ಆಮೇಲೆ ಅದರಿಂದ ಬಂದಿಂತ ಎಕ್ಸ್ಟ್ರಾಕ್ಟ್ ಮಾಡಿದ್ದನ್ನ ಒಂದು 5-6 liters ಒಂದು 200 liters ಬೆರೆಸಿ ಸಿಂಪಡಣೆ ಮಾಡಬೇಕು ಅಂತ ಹೇಳ್ತಾರೆ ಅವರು. ಇದು ಶಿಫಾರಸು ಮಾಡಿದಿದೆ, ಅದು ಅದ್ರ ಬಗ್ಗೆ ಸಂಶೋಧನೆ ನಡೆದಿದೆ. ಬಟ್ ಇದು ಸ್ವಲ್ಪ ಮಟ್ಟಿಗೆ ಯಶಸ್ವಿನೂ ಆಗಿದೆ. ಇದು ಅಂದ್ರೆ ನೀವು ಕೀಟಗಳು ಬರ್ತಕ್ಕಿಂತ ಮುಂಚೆನೆ ಮುಂಚೆನೆ ಚಾಲು ಮಾಡಬೇಕು, ಪ್ರಿಕಾಷನರಿ ಮೆಜರ್ ದೊಡ್ಡ ಪ್ರಮಾಣದಲ್ಲಿ ಬಂದಾಗ ಯಶಸ್ವಿ ಆಗೋದು. ದೊಡ್ಡ ಪ್ರಮಾಣ ಇದೇನಾದ ಇವೆಲ್ಲ ಏನ್ ಕೆಲಸ ಮಾಡ್ತೇವೆ ಅಂದ್ರೆ, ಇದರಲ್ಲಿ ಸಾಕಷ್ಟು ಎಲೆಗಳು ಮಿಶ್ರಣ ಮಾಡೋದ್ರಿಂದ ಒಂದು ಅವುಗಳ ವಾಸನೆ ಅದು ರೆಪೆಲೆಂಟ್ಸಿ ಅಂತ ಕರಿತೀವಿ, ಇನ್ನೊಂದು ಆಂಟಿಫಿಡೆಂಟ್ ಅಂದ್ರೆ ತಿನ್ನಲಾರದಂತದ್ದು ವಿಷಪದ ಆ ವಾಸನೆ ಬರೋದು ಮತ್ತೆ ತಿನ್ನಲಾರದಂತ ಕೆಲಸ ಮಾಡ್ತಾವು. ಆಮೇಲೆ ಈ ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸಿನಕಾಯಿ ಮತ್ತು ಸೀಮೆ ಎಣ್ಣೆ ಕಷಾಯ ಇದು ಮೊದಲೇ ನಾವು ರೆಕಮೆಂಡೇಶನ್ ಮಾಡಿದ್ವಿ. ಈ ಮೆಣಸಿನಕಾಯಿಯಲ್ಲಿ ಕಡಲೆಯಲ್ಲಿ ಬರ್ತಕ್ಕಂಥ ಕೀಡೆ ಜಾತಿಯ ಏನು ಬರ್ತಾವ, ಹಸಿರು ಕೀಡೆ ಏನು ಬರ್ತಾವಲ್ಲ, ತೊಗರಿಯಲ್ಲಿ ಆಗಲಿ ಹತ್ತಿಯಲ್ಲಿ ಮೆಣಸಿನಕಾಯಿಲಿ ಬರ್ತಕ್ಕಂಥ ಕೀಡೆಗಳಿಗೆ ಇದು ಅತ್ಯಂತ ಯಶಸ್ವಿಯಾಗಿ ಕೆಲಸ ಮಾಡ್ತದೆ. ಬೆಳ್ಳುಳ್ಳಿ ಹಸಿ ಮೆಣಸಿನಕಾಯಿ ಮತ್ತು ಸೀಮೆ ಮೂರು ಕುರಿದು ಮಿಶ್ರಣ ಮಾಡಿದ್ದ ಕಷಾಯ ಅದು 1.5% ಪ್ಲಸ್ ಅದರ ಜೊತೆಗೆ ಬೇವಿನ ಮೂಲದ ಕೀಟನಾಶಕ ಯಾವುದಾದ್ರೂ ಒಂದು 2-2.5 ml ಸಿಂಪಡಣೆ ಮಾಡಿದ್ರೆ ಈ ಥ್ರಿಪ್ಸ್ ನುಸಿ ಇದೇನು ಮೆಣಸಿನಕಾಯಿ ಬರ್ತಲ್ಲ, ಥ್ರಿಪ್ಸ್ ನುಸಿ ಬರ್ತದೆ, ಮೈಟ್ ನುಸಿ ಬರ್ತದೆ, ಆಮೇಲೆ ಎಲೆ ತಿನ್ನುವ ಹಸಿರು ಕೀಡೆ ಬರ್ತದೆ, ಸ್ಪೊಡಾಪ್ಟರ್ ಕೀಟೆ ಬರ್ತದೆ, ಇವೆಲ್ಲವುಗಳನ್ನ ನಿಯಂತ್ರಣ ಮಾಡಬಹುದು ಯಶಸ್ವಿಯಾಗಿ ಅದನ್ನ ಮಾಡಬಹುದು. ಬಟ್ ಏನಂದ್ರೆ ರೈತರಿಗೆ ರೆಡಿಮೇಡ್ ಬೇಕಂತಾರೆ, ಹಿಂಗಾಗಿ ಸ್ವಲ್ಪ ಪರಿಶ್ರಮ ಇದೆ ಬಟ್ ದುಡ್ಡು ಉಳಿತದೆ. ಬಟ್ ಏನಂದ್ರೆ ಮುಂದಿನ ವರ್ಷದಲ್ಲಿ ಅದರಿಂದ ಸಂತತಿ ಕಡಿಮೆ ಆಗ್ತಾ ಹೋಗ್ತದೆ. ವರ್ಷ ವರ್ಷ ಮಾಡ್ಕೊಂತ ಹೋಗ್ಬಿಟ್ರೆ ಒಂದ್ 2-3 ವರ್ಷದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗ್ತವೆ, ಅದು ಪ್ರತಿರೋಧಕ ಶಕ್ತಿ ಬೆಳೆಸಿಕೊಳ್ಳೋದಿಲ್ಲ ಇವಕ್ಕೆ. ಈಗ ಸಸ್ಯ ಮೂಲದ ಕೀಟನಾಶಕಗಳು ಬರ್ತವೆ, ಆಮೇಲೆ ಇನ್ನೊಮ್ಮೆ ಜೈವಿಕ ಕೀಟನಾಶಕಗಳು ಅಂತೇಳಿ ನೀವೆಲ್ಲ ಹೇಳ್ತಿರ್ತೀರಿ, ಏನು ಇಲ್ಲಿ ಜೈವಿಕ ಕೀಟನಾಶಕಗಳಿಂದ ಯಾವ ರೀತಿ ಏನೇನು ಬರ್ತಾವೆ ಅಂತಿರ್ತಾವೆ ಜೈವಿಕವಾಗಿ? ಜೈವಿಕ ಕೀಟನಾಶಕಗಳಲ್ಲಿ 2-3 ವಿಧದ ಇದಾವೆ. ಒಂದು ನಾವು ಜೈವಿಕ ಶಿಲೀಂಧ್ರದಿಂದ ಬದುಕುವಂತ ಕೀಟನಾಶಕಗಳು ಅಂದ್ರೆ ಅದು ಶಿಲೀಂಧ್ರನೇ ಬಟ್ ಅದು ಹುಳುಗಳನ್ನ ತಿಂದು ಬದುಕುವಂತ ಶಿಲೀಂಧ್ರ. ಇದರಲ್ಲಿ ಒಂದು 2-3 ತರ ಶಿಲೀಂಧ್ರಗಳು ಬರ್ತವೆ. ಒಂದು ಮೆಟರೈಸಿಯಂ ಎನ್ಸುಬ್ಲಿ ಅಂತ ಬರ್ತದೆ, ಇನ್ನೊಂದು ಬೆವೇರಿಯಾ ಬ್ಯಾಸಿಯನ್ ಅಂತ ಬರ್ತದೆ, ಇನ್ನೊಂದು ವರ್ಟಿಸಿಲಿಯಂ ಅಂತ ಬರ್ತದೆ, ಇನ್ನೊಂದು ನೊಮರಿಯಾ ಅಂತ ಬರ್ತದೆ. ಇವು 4 ಪ್ರಮುಖವಾದ ಈ ಶಿಲೀಂಧ್ರ ಕೀಟನಾಶಕಗಳು. ಇವುಗಳನ್ನು ಸಹ ನಾವು ಇಲ್ಲಿ ಉತ್ಪಾದನೆ ಮಾಡ್ತಾ ಇದ್ದೀವಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ, ಜೈವಿಕ ಕೀಟ ಲ್ಯಾಬ್ದಲ್ಲಿ, ನಮ್ದು ಜೈವಿಕ ನಿಯಂತ್ರಣ ಲ್ಯಾಬ್ನಲ್ಲಿ ಅದನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ. ಸಾಕಷ್ಟು ರೈತರು ಅದನ್ನು ಈ ಸ್ಪೆಷಲಿ ಸಾವಯವ ಕೃಷಿಯಲ್ಲಿ ಏನು ಬಳಸ್ತಾ ಇದ್ದಾರೆ ರೈತರು, ಅವ್ರು ಒಯ್ತಾ ಇದ್ದಾರೆ ಇದನ್ನು. ಈ ಇತ್ತೀಚೆಗೆ ನಾನು ಈಗ ಹೇಳಿದೆ, ಇದನ್ನ ಮೆಣಸಿನಕಾಯಿಲಿ ಒಂದು ಬ್ಲ್ಯಾಕ್ ಥ್ರಿಪ್ಸ್ ಏನು ಬರ್ತಾ ಇದೆ ಅದು ಭಾಳಷ್ಟು ಅದರ ಸಲುವಾಗಿ ಬೆವರಿಯ ಭಾಷೆ ಏನಂತ ರೈತರು ಒಯ್ದು ಅದನ್ನು ಉಪಯೋಗಿಸ್ತಾರೆ, ಅದು ಪರಿಣಾಮ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇವು 4 ಮಾಡ್ತಾ ಇದ್ದೀವಿ. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ನಾವು ಪರಭಕ್ಷಕ ಮತ್ತು ಪರತಂತ್ರ ಜೀವಿಗಳಂತ ಕರಿತೀವಿ. ಪರತಂತ್ರ ಜೀವಿಗಳನ್ನ ಪ್ಯಾರಾಸೈಟ್ಸ್ ಅಂದ್ರೆ ಮತ್ತೊಂದು ಕೀಟವನ್ನು ತಿಂದು ಬದುಕುತ್ತವಂತ ಕೀಟಗಳು. ಅದರಲ್ಲಿ ಟ್ರೈಕೋಗ್ರಾಮ ಅನ್ನೋದು ಅತ್ಯಂತ ಪ್ರಮುಖವಾದದ್ದು. ಅದರಲ್ಲಿ ಬೇರೆ ಬೇರೆ ಸ್ಪೀಸೀಸ್ ಇದಾವೆ. ಈ ಟ್ರೈಕೋಗ್ರಾಮ ಬ್ಯಾಕ್ಟ್ರಿ ಅಂತೇಳಿ ನಾವು ಹತ್ತಿ ಗುಲಾಬಿ ಕಾಯಿ ಕೊರಕಕ್ಕೆ ಕೊಡ್ತೇವೆ. ಎಕರೆಗೆ ಒಂದು 1 lakh to 45 lakhs ಒಂದು ವಾರದ ಅಂತರದಲ್ಲಿ ಬಿಡ್ತಾ ಹೋಗ್ಬೇಕು. ಅದು ಕಾರ್ಡ್ ಇರ್ತದೆ, ಅದನ್ನ ನಾವು ಹೊಲಗಳಲ್ಲಿ ಬಿಡ್ತಾ ಹೋಗ್ಬೇಕು. ಅದೇ ರೀತಿ ಭತ್ತದಲ್ಲಿ ಇದು ಇನ್ನೊಂದು ಬರ್ತದೆ ಟ್ರೈಕೋಗ್ರಮ ಜಪೋನಿಕಮ್ ಅಂತ. ಅದನ್ನು ಸಹ 1 lakh ಅಂದ್ರೆ ಒಂದು ಕಾರ್ಡ್ ಇರ್ತವೆ, 1 lakh ಹೆಚ್ಚು ಕಡಿಮೆ ಅಂದ್ರೆ 20,000 ತತ್ತಿ ಇರ್ತವೆ ಅಂತ. ಒಂದು 5 ಕಾರ್ಡ್ ಒಂದು ಎಕರೆಗೆ ಕಟ್ಟಬೇಕಂತ. ಅದೇನ್ ಮಾಡ್ತದೆ, ಕಟ್ಟಿದ ನಂತರ ಅದರಿಂದ ಹೊರಗಡೆ ಬಂದಂತ ಪರತಂತ್ರ ಜೀವಿ ಈ ಹುಳುಗಳ ತತ್ತಿಯನ್ನು ಹುಡ್ಕೊಂಡ್ಬಿಟ್ಟು ಅದರ ತನ್ನ ತತ್ತಿ ಇಡ್ತದೆ. ಹೀಗಾಗಿಬಿಟ್ಟು ಅದನ್ನ ಮುಂದೆ ತತ್ತಿ ನಾಶಪಡಿಸ್ಬಿಡ್ತದೆ ಅಲ್ಲಿಗೆ. ಈ ರೀತಿ ಅದನ್ನ ಬಳಸೋದು ಇವು ಪರತಂತ್ರ ಜೀವಿ. ಆಮೇಲೆ ಪರಭಕ್ಷ ಜೀವಿಗಳಂದ್ರೆ ಈ ಗುಲ್ಗಂಜಿ ಹುಳು ಅಂತ ಕರಿತೀವಿ. ಅವುಗಳನ್ನು ಸಹ ನಾವು ಲ್ಯಾಬೊರೇಟರಿಯಲ್ಲಿ ಅಭಿವೃದ್ಧಿ ಮಾಡಿಬಿಟ್ಟು ಬಿಡ್ಬೋದು. ಸ್ಪೆಷಲಿ ಈ ಮಿಲಿ ಬಗ್ ಅಂತ ಕರಿತೀವಿ, ಮತ್ತೆ ಮಿಲಿ ಬಗ್ಗು, ಸ್ಕೇಲ್ಸು, ಆಮೇಲೆ ಮೈಟ್ಸ್, ಇವುಗಳನ್ನೆಲ್ಲ ಅದು ತಿಂದು ಬದುಕುವಂತ. ಅವುಗಳನ್ನು ಸಹ ನಾವು ಈ ಇವನ್ ರೈತರು ಮಾಡ್ಕೋಬಹುದು. ಅದೇನೊಂದು ಕುಂಬಳಕಾಯಿ ಮೇಲೆ ಒಂದು ಮಿಲಿ ಬಗ್ಸ್ ಬೆಳೆಸ್ಬಿಟ್ಟು ಅದ್ರ ಮ್ಯಾಗೆ ಇವನ್ನ ನಾವು ಬೆಳೆಸಬಹುದು. ಅತ್ಯಂತ ಸರಳ ರೀತಿಯಲ್ಲಿ ಅವುಗಳನ್ನು ನಾವು ಮಲ್ಟಿಪ್ಲೈ ಮಾಡಬಹುದು. ಇವು ಪರಭಕ್ಷಕ ಕೀಟಗಳಂತೀವಿ. ಇದ್ರ ಜೊತೆಗೆ ಆಮೇಲೆ ಈ ಕೆಲವೊಂದು NPV ಅಂತ ಕರಿತೀವಿ. ಇತ್ತೀಚೆಗೆ ನಾವು ಅದನ್ನು ಮಾಡೋದನ್ನು ಕಡಿಮೆ, ಮೊದಲೆಲ್ಲ ರೈತರೊಂದಿಗೆ ತೊಗರಿಯಲ್ಲಿ ಬಹಳಷ್ಟು ವಿಶ್ವವಿದ್ಯಾಲಯ ರೆಕಮೆಂಡೇಶನ್ ಇದೆ, ನ್ಯೂಕ್ಲಿಯರ್ ಪಾಲಿಡ್ರಾಲಿಸ್ ಅಂತ. ಈಗ ರೈತರು ಬಹಳಷ್ಟು ಅದನ್ನು ಅವ್ರಲ್ಲಿ ಕೇಳ್ತಾ ಇದಾರೆ. ಅದನ್ನ ಸ್ವಲ್ಪ ಮಾಡೋದು ನಾವು ಲ್ಯಾಬೊರೇಟರಿ ಸ್ವಲ್ಪ ಅದು ಅಂತ ರೈತರಿಗೆ ಕಷ್ಟ, ಮತ್ತೆ ನಾವು ಮಾಡಬಹುದು. ಅದನ್ನ ಈ ಹೆಲಿಕೋರ್ಪ ಹಸಿರು ಕೀಡೆಗೆ ಮಾಡಬಹುದು, ಸ್ಪೊಡಾಪ್ಟರ್ಗೆ ಮಾಡಬಹುದು. ಅದು ಇನ್ನೂ ಸರಳ ವಿಧಾನ, ಅದು ವೈರಸ್ ಮೂಲದ ಕೀಟನಾಶಕಗಳು. ಅದೇ ರೀತಿ ಈ ಬ್ಯಾಕ್ಟೀರಿಯಾ ಮೂಲದ ಕೀಟನಾಶಕಗಳು BT ಅಂತ ಏನು ನಾವು ಕರಿತೀವಲ್ಲ, ಬ್ಯಾಸಿಲಸ್ ಥುರಿಂಜಿಯೆನ್ಸಿಸ್, ಅದನ್ನು ಸಹ ಸ್ಪ್ರೇ ಅಂದ್ರೆ ಸಿಂಪಡಣೆ ಮಾಡುವ ಮುಖಾಂತರ. ಅದರದ್ದು ವೆಟೇಬಲ್ ಪೌಡರ್ ಫಾರ್ಮ್ನು ಇದಾವೆ ಮತ್ತು ಲಿಕ್ವಿಡ್ ಫಾರ್ಮ್ಸ್ ಇದಾವೆ. ಅವು 1 or 2 grams ಅಥವಾ 1 or 2 ml ಪ್ರತಿ ಲೀಟರ್ ನೆರೆಸಿ ಸಿಂಪಡಣೆ ಮಾಡೋದ್ರಿಂದ ಈ ಇದ್ದ ಕೀಡೆ ಜಾತಿಗೆ ಸೇರಿದ ಹಸಿರು ಕೀಡೆಗಳು ಏನು ಬರ್ತಾವೆ ಎಲ್ಲ ಬೆಳೆಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ನಾವು ಅದನ್ನ ಹತೋಟಿ ಮಾಡಬಹುದು. ಬಟ್ ಏನು ಬಿಸಿಲು ಇದ್ದಾಗ ಅದನ್ನ ಸ್ಪ್ರೇ ಮಾಡಬಾರ್ದು, ಆದಷ್ಟು ಸ್ವಲ್ಪ ಸಂಜೆ ವೇಳೆ ತಂಪು ಇದ್ದ ವಾತಾವರಣದಲ್ಲಿ ಸ್ಪ್ರೇ ಮಾಡಬಹುದು. ಈಗ ನಮ್ಮ ರಾಯಚೂರು ಭಾಗದಲ್ಲಿ ಬಂದಾಗ ಮುಖ್ಯವಾಗಿ 2 ಬೆಳೆಗಳು ತಿನ್ನುವಂತಹದಂತಂದ್ರೆ ರೈತರು ಒಂದು ಭತ್ತ, ಇನ್ನೊಂದು ಮೆಣಸಿನಕಾಯಿಗೆ ಜಾಸ್ತಿ ಸಿಂಪರಣೆ ಮಾಡ್ತಿರ್ತಾರೆ ರಾಸಾಯನಿಕಗಳನ್ನ. ರಾಸಾಯನಿಕ ಜಾಸ್ತಿ ಸಿಂಪರಣೆ ಮಾಡ್ತಾರೆ. ಇದನ್ನ ನಾವು ಇಲ್ಲಿ ಕೀಟ ನಿರ್ವಹಣೆಯನ್ನ ಈ ಬೆಳೆಗಳಲ್ಲಿ ಮಾಡಬೇಕಾಗಿತ್ತು ಅಂತಂದ್ರೆ ಸಾವಯವ ರೂಪದೊಳಗ ಹೇಗೆ ಇಲ್ಲಿ ಭತ್ತದಲ್ಲಿ ಏನೇನು ರಾಸಾಯನಿಕ ಕೀಟನಾಶಕಗಳನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಅಂತೀರಿ? ಯಾವ ಅದರ ಬದಲಾಗಿ ಏನೇನೋ ನಾವು ಪರಿವರ್ತನೆ ಮಾಡ್ಕೊಳಕ್ಕೆ ಸಾಧ್ಯತೆ ಇದೆ ಭತ್ತದಲ್ಲಿ? ಭತ್ತದಲ್ಲಿ ಅದೇ ಈಗ ಮೊದಲಿನಿಂದ ನೋಡಿದ್ರೆ ನಾವು ಕಾಂಡ ಕೊರೆ ಹುಳು ಬರ್ತವೆ, ಆಮೇಲೆ ಕಂದು ಜಿಗಿ ಹುಳು ಬರ್ತದೆ, ಇವುಗಳ ಅತ್ಯಂತ ಪ್ರಮುಖವಾದ ಕೀಟಗಳು. ಇದರಲ್ಲೇನಂದ್ರೆ ಈ ಕಾಂಡ ಕೊರೆಯುವುದು ತತ್ತಿ ಅಂದ್ರೆ ಅದನ್ನ ತುದಿಯಲ್ಲಿ ಇಡ್ತಿರ್ತದೆ ಈ ನಮ್ಮ ಸಸ್ಯ ತುದಿಯಲ್ಲಿ, ಅದಕ್ಕೆ ಕುಡಿಚಿ ಇಟ್ಟುವುದು ಅಂತ ಕರಿತೀವಿ. ಅನ್ನಷ್ಟೇ ರೈತರು ಮಾಡ್ಕೊಂಡು ಹೋದ್ರು ಎಷ್ಟೋ ಪ್ರಮಾಣದಲ್ಲಿ ಅದ್ರ ಬಾಧೆ ಕಡಿಮೆ ಆಗ್ತದೆ. ಕಾಂಡ ಕೈಯಿಂದ ಕುಡಿಯನ್ನು ಚೂಟಿ ಅಷ್ಟು ಮಾಡಿದ್ರು ಅದನ್ನು ಸಹ ಕಡಿಮೆ ಮಾಡುತ್ತೆ. ಅದೇ ರೀತಿ ಇದಕ್ಕೆ ಈ ಕಂದು ಜಿಗಿಗಳು ಅಂತ ಏನ್ಕರ್ತೀವಿ, ಬಿ ಪಿ ಎಚ್ ಅಂತ ಕರೀತಾರೆ, ಅದಕ್ಕೆ ನಾವು ಆಲ್ಟರ್ನೇಟ್ ವೆಟ್ಟಿಂಗ್ ಅಂಡ್ ಡ್ರೈಯಿಂಗ್ ಅಂತ ಕರಿತೀವಿ. ಅಂದ್ರೆ ಹೊಲವನ್ನ ಒಣಗಿಸೋದು ಮತ್ತೆ ಡ್ರೈ ಅಂದ್ರೆ ನೀರು ಬಿಡೋದು ಆಲ್ಟರ್ನೇಟ್ ವೆಟ್ಟಿಂಗ್ ಅಂಡ್ ಡ್ರೈಯಿಂಗ್ ಅಂತ ಕರಿತೀವಿ. ನೀರು ಬಿಡೋದು ಮತ್ತೆ ಒಣಗಿಸೋದು, ಈ ರೀತಿ ಮಾಡೋದ್ರಿಂದ ನಾವು ಎಷ್ಟೋ ಈ ಬಿ ಪಿ ಎಚ್ ಬಾಧೆಯನ್ನು ಕಡಿಮೆ ಮಾಡಬಹುದು ಬಹಳಷ್ಟು ಕಡಿಮೆ ಮಾಡಬಹುದು. ಯಾಕಂದ್ರೆ ಅದು ಗಿಡದ ಬಡ್ಡಿಯಲ್ಲಿ ಇರ್ತದೆ, ನೀವು ನೀರು ತೆಗೆದು ಬಿಟ್ರೆ ಹಸಿ ಕಡಿಮೆ ಆಗ್ತದೆ, ಆಟೋಮೆಟಿಕ್ ಅದರದ್ದು ಡ್ಯಾಮೇಜು ಕಡಿಮೆ ಆಗ್ತದೆ. ಆಮೇಲೆ ಇದ್ರದ್ದು ಎಲೆ ಸುರುಳಿ ಕೀಟ ಅಂತ ಬರ್ತದೆ ನಮ್ಮಲ್ಲಿ ಭತ್ತದಲ್ಲಿ, ಅದನ್ನು ಸಹ ನಾವು ಈಗ ಒಂದು ಹಗ್ಗ ಮೊದಲೆಲ್ಲ ನಾವು ಅದು ಮಾಡ್ತಿರೈತಿ, ಹಗ್ಗ ಸಸ್ಯ ಎಳ್ಕೊಂಡು ಹೋಗೋದು, ಒಂದು ಇಬ್ರು ಹಗ್ಗ ಇಡ್ಕೊಂಡ್ಬಿಟ್ಟು ಮ್ಯಾಗ ತುದಿಗೊಂಟೆ ಎಳ್ಕೊಂತ ಹೋದ್ರೆ ಅದರಲ್ಲಿರ್ಕಂತ ಎಲ್ಲ ಕೀಟಗಳು ನೀರಿನಲ್ಲಿ ಬಿದ್ದುಕೊಂಡ್ಬಿಟ್ಟು ಸತ್ತು ಹೋಗ್ತಾವೆ. ಇದು ಸಹ ಅತ್ಯಂತ ಸರಳವಾದ ವಿಧಾನ, ಇದನ್ನ ಸಹ ಮಾಡಬಹುದು. ಅದೇ ಇದೇ ಈಗ ನಾನು ಹೇಳಿದೆ, ಜೈವಿಕ ಕೀಟನಾಶಕಗಳಾದ ಮೆಟ್ರೈಜಿಯಮ್ಮು, ಬೇವೇರಿಯ ವ್ಯಾಸಿಯನ್ನ ಮತ್ತೆ ವರ್ಟಿಸಿಲಿಯಮ್ಮು, ಈ ಮೂರು ಶಿಲೀಂಧ್ರ ಕೀಟನಾಶಕಗಳು, ಇವುಗಳನ್ನ ಈ ಕಂದು ಜಿಗಿಗಳು ಮತ್ತು ಇನ್ನೊಂದು ವೈಟ್ ಬ್ಯಾಕ್ ಅಂತ ಬರ್ತದೆ, ಈ ರಸಾಯನ ಕೀಟಗಳನ್ನ ಅತ್ಯಂತ ಯಶಸ್ವಿಯಾಗಿ ಕಂಟ್ರೋಲ್ ಮಾಡೋದು. ಅದರಲ್ಲಿ ಭತ್ತದಲ್ಲಿ ಈ ಅಂದ್ರೆ ಈ ಕೀಟನಾಶಕಗಳು ಏನಿದಾವೆ ಅಂದ್ರೆ ಇವು ಶಿಲೀಂಧ್ರದಿಂದ ಅಂತ, ಇವಕ್ಕೆ ಸ್ವಲ್ಪ ಹೆಚ್ಚಿನ ಆರ್ದ್ರತೆ ಬೇಕು, ಅದು ಭತ್ತದಲ್ಲಿ ಇದ್ದೇ ತೇವಾಂಶ ಬೇಕು, ಆರ್ ಎಚ್ ಅಂತ ಏನ್ ಕರಿತೇವೆ, ಒಂದು 60-70% ನೀರಿನಂಶ ಇದ್ದ ವಾತಾವರಣ ಇದ್ದಾಗ ಹೆಚ್ಚಿನ ಕೆಲಸ ಮಾಡ್ತದೆ. ನಮ್ಮ ಭಾಗದಲ್ಲಿ ಇದು ಆಗಸ್ಟ್ ಇಂದ ಡಿಸೆಂಬರ್ ವರೆಗೂ ಇದ್ದೇ ಇರ್ತದೆ ಅಷ್ಟು. ಅದು ಇದನ್ನ ಅತ್ಯಂತ ಯಶಸ್ವಿಯಾಗಿ ಮಾಡಬಹುದು. ಆಮೇಲೆ ಇದನ್ನ ನಮ್ಮ ಪ್ರಾಡಕ್ಟ್ಗಳು ಯೂನಿವರ್ಸಿಟಿಯಲ್ಲಿ ಸಿಗ್ತವೆ ರೈತರಿಂದ, ಲೀಟರ್ಗೆ ಒಂದು 2-3 ಗ್ರಾಮ್ನಷ್ಟು ಬಳಸಿಬಿಟ್ಟು ಸ್ಪ್ರೇ, ಒಂದು 2-3 ಸ್ಪ್ರೇ ಮಾಡಿಬಿಟ್ರೆ ಅಂದ್ರೆ ಇನ್ನೂ ಕೀಟ ಬರ್ತದಂತಲ್ಲ ಆ ಟೈಮಲ್ಲಿ ಸ್ಪ್ರೇ ಮಾಡಿದ್ರೆ ಅತ್ಯಂತ ಯಶಸ್ವಿಯಾಗಿ ಕಂಟ್ರೋಲ್ ಮಾಡಬಹುದು. ಅದೇ ರೀತಿ ಇದಕ್ಕೆ ಈ ಕಾಂಡ ಕೊರೆ ಹುಳಕ್ಕೆ ನಾನು ಈಗ ಹೇಳಿದೆ ಪರತಂತ್ರ ಜೀವಿಗಳಂತ, ಟ್ರೈಕೋಗ್ರಮ ಜಪಾನಿಕಮ್ ಅಂತ ಕಾರ್ಡ್ ಸಿಗ್ತದೆ. ಅದನ್ನ ಎಕರೆಗೆ ಒಂದು 5 ಕಾರ್ಡು, ಒಂದು ಕಾರ್ಡಲ್ಲಿ ಒಂದು 20,000 ಇತ್ತು, ಒಂದು ಪ್ರತಿ ಒಂದು 5 ಕಾರ್ಡ್ ಅಂದ್ರೆ 1,00,000 ಆಗ್ತದೆ ಎಕರೆಗೆ ಒಂದು 5 ಕಾರ್ಡು. ಅದನ್ನ ಬಿತ್ತಿದ 10 ಡೇಸ್ ಇಂಟರ್ವಲ್ನಲ್ಲಿ ಅಂದ್ರೆ 4-5 ಸರಿ ರಿಲೀಸ್ ಮಾಡಬೇಕಾಗ್ತದೆ, ಬಿತ್ತಿದ 20-30 ದಿವಸದ ನಂತರ ಅವನ್ನು ಬಳಸಬೇಕು. ಈ ರೀತಿ ಬಳಸಿದೆ ಅಂದ್ರೆ ಈ ಕಾಂಡ ಕೊರೆ ಹುಳು ಏನು ಬರ್ತದಲ್ಲಿ ಅದನ್ನ ಯಶಸ್ವಿಯಾಗಿ ನಾವು ಹತೋಟಿ ಮಾಡಬಹುದು. ಇಲ್ಲಿ ಬೇರೆ ಬೇರೆ ಕಷಾಯಗಳನ್ನು ಬಳಸಬಹುದು ಅಂತೀರಾ ಭತ್ತದ ಒಂದು ಭತ್ತದಲ್ಲಿನೂ? ಅದೇ ಈ ಪಾಳೇಕರ್ ಅವರು ಹೇಳಿದ ಪ್ರಕಾರ ಇವೇನು ಬ್ರಹ್ಮಾಸ್ತ್ರ, ನೀಮಾಸ್ತ್ರ ಮತ್ತು ಅಗ್ನಿಯಾಸ್ತ್ರ ಅಂತ ಇದಾವಲ್ಲ, ಅವುಗಳನ್ನು ಸಹ ಇಲ್ಲಿ ಬಳಸಬಹುದು. ಅಂದ್ರೆ ಕೀಟ ಬರೋಕ್ಕಿಂತ ಮುಂಚೆ ಬಳಸಿದ್ರೆ ಅದ್ರ ವಾಸನೆಗೆ ಯಾವುದು ಹುಳುಗಳು ಬರೋದಿಲ್ಲ, ಬಟ್ ರೈತರು ಅದನ್ನ ಮನೇಲಿ ಮಾಡ್ಕೊಳ್ಳೋದು ಕಳಿಬೇಕು. ಅದಕ್ಕೆ ಬೇಕಾದಂತ ತಾಂತ್ರಿಕತೆಗಳು ನಮ್ಮಲ್ಲಿ ಅದಾವೆ, ನಮ್ಮಲ್ಲಿ ಸಾವಯವ ಕೃಷಿ ವಿಭಾಗದಲ್ಲಿ ಬಂದ್ರೆ ಅದನ್ನೆಲ್ಲವನ್ನು ಹೇಳಿಕೊಡ್ತಾರೆ. ಇನ್ನ ಮೆಣಸಿನಕಾಯಿಗೆ ಬಂದಾಗ, ಮೆಣಸಿನಕಾಯಿ ಮತ್ತೊಂದು ಪ್ರಮುಖವಾದ ಭಯಂಕರ ಕೀಟನಾಶಕಗಳನ್ನು ಬಳಸ್ತಾರೆ, ಬಹಳಷ್ಟು ಈ ಮೆಣಸಿನಕಾಯಿ ತಿನ್ಲಿಕ್ಕೆ ಹೆದರಿಕೆ ಆಗ್ತಾ ಇದೆ ಅಂತಕ್ಕಂತ ಒಂದು ವಿಚಾರ ಅಲ್ಲಲ್ಲಿ ಕೇಳಬರ್ತಾ ಇದೆ, ಬೇಡಪ್ಪ ಮೆಣಸಿನಕಾಯಿ ತಿನ್ನೋದು ಅಂತಕ್ಕಂಥದ್ದು. ಇಲ್ಲಿ ಹೇಗೆ ನಾವು ಸಾವಯವ ಮೂಲದ ಕೀಟನಾಶಕಗಳನ್ನ ಬಳಸಿ ಕೀಟ ನಿರ್ವಹಣೆ ಮಾಡಬಹುದು ಅಂತೀರಿ ಮೆಣಸಿನಕಾಯಿಯಲ್ಲಿ? ಮೆಣಸಿನಕಾಯಿಯಲ್ಲೂ ಮಾಡಬಹುದು, ಕೆಲವೊಂದು ರೈತರುಗಳನ್ನ ಮಾಡ್ತಾನೆ ಇದಾರೆ. ಇತ್ತೀಚೆಗೆ ಅಲ್ಲಲ್ಲಿ ಕೇಳಿದ್ವಿ, ಇಲ್ಲ ನಮಗೆ ಒಂದು ರೋಗವನ್ನ ಹತೋಟಿ ಕೀಟವನ್ನು ಹತೋಟಿ ಮಾಡ್ಲಿಕ್ಕೆ ಒಳ್ಳೆಣ್ಣೆ ಸಿಂಪರಣೆ ಮಾಡಿದೀವಿ, ಒಳ್ಳೆಣ್ಣೆ ಜೊತೆ ಮೊಟ್ಟೆ ಸಿಂಪರಣೆ ಮಾಡಿದ್ವಿ ಅಂತಕ್ಕಂಥದ್ದು ಅಲ್ಲಲ್ಲೇ ಸುದ್ದಿ ಬಂತು ಮೆಣಸಿನಕಾಯಿ ಬೆಳೆಗೆ. ಹೌದು, ಅದು ನಾವು ಕೇಳಿದೀವಿ, ಬಟ್ ಅದನ್ನ ವಿಶ್ವವಿದ್ಯಾಲಯದಲ್ಲಿ ನಾವು ಪ್ರಯೋಗ ಇನ್ನು ಮಾಡಿಲ್ಲ. ಬಟ್ ನಮ್ಮಲ್ಲಿ ಇರ್ತಕ್ಕಂಥ ಸೌಲಭ್ಯಗಳಂದ್ರೆ ಜೈವಿಕ ಕೀಟನಾಶಕಗಳು ಯಾವ್ದು ಬಳಸಬಹುದು ಮೆಣಸಿನಕಾಯಿಲಿ ಅಂದ್ರೆ, ಈ ಮೆಣಸಿನಕಾಯಿಲಿ ಥ್ರಿಪ್ಸ್ ನುಸಿ ಮತ್ತು ಮೈಟ್ ನುಸಿ ಅತ್ಯಂತ ಪ್ರಮುಖವಾದದ್ದು. ಮೊದಲಿಂದ ಇದೊಂದು ನೀವು ಬೆಳೆ 20 ದಿವಸ ಹಿಡ್ಕೊಂಡು ಪರ್ಮನೆಂಟ್ ಆಗಿರುತ್ತೆ. ಇದಕ್ಕೆ ಕಂಟ್ರೋಲ್ ಮಾಡಲಿಕ್ಕೆ ನಮ್ಮಲ್ಲಿ ಅದನ್ನ ಮೊದಲು ಹೇಳಿದ್ವಿ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ ಮತ್ತು ಸೀಮೆ ಎಣ್ಣೆ ಕಷಾಯ, ಅದನ್ನ ಮಾಡಿಬಿಟ್ಟು ಒಂದು 0.5% ಈ ಕಷಾಯ ಅದ್ರ ಜೊತೆಗೆ ಯಾವ್ದಾದ್ರು ಬೇವಿನ ಮೂಲದ ಕೀಟನಾಶಕ 2-2.5 ml ಹಾಕಿಟ್ಟು ಹಾಕೊಂಡ್ಬಿಟ್ಟು ಸ್ಪ್ರೇ ಮಾಡಿದ್ರೆ ಇನ್ನೂ ಅಂದ್ರೆ ಕೀಟ ಇನ್ನೂ ಬರ್ತಾ ಇದೆ ಅನ್ನೋದಕ್ಕೆ ಮುಂಚಿತವಾಗಿ ಸ್ಪ್ರೇ ಮಾಡ್ಕೊಂಡ್ಬಿಟ್ರೆ ಅದನ್ನ ಅತ್ಯಂತ ಯಶಸ್ವಿಯಾಗಿ ಅದನ್ನ ಕಂಟ್ರೋಲ್ ಮಾಡಬಹುದು ಸಾವಯವಲ್ಲಿ ಬೆಳೆತಕ್ಕಂಥ. ಆಮೇಲೆ ಅಂಟು ಬಲೆಗಳಂತೂ ಅದಾವೆ ಈಗ ರೈತರು ಮೋಸ್ಟ್ಲಿ ನೀವೆಲ್ಲ ನೋಡಿರ್ಕಿ, ಅದರಾಗಿ ಈ ಬ್ಲಾಕ್ ಥ್ರಿಪ್ಸ್ ಬಂದಿದ್ದು ಎಲ್ಲಾ ರೈತರು ಬಳಸ್ತಾ ಇದ್ದಾರೆ, ಬಹಳಷ್ಟು ಮುಖ್ಯ. ಬಹಳಷ್ಟು ಮುಖ್ಯವಾಗಿ ಕೆಲಸ ಮಾಡ್ತೇವೆ. ಅದರಲ್ಲಿ 2-3 ಕಲರ್ ಅದಾವೆ, ನೀಲಿ ಕಲರ್ ಒಂದಿದೆ, ಹಳದಿ ಕಲರ್ ಒಂದಿದೆ, ಬಿಳಿ ಕಲರ್ ಒಂದಿದೆ. ಅದರಲ್ಲಿ ಈ ನೀಲಿ ಕಲರ್ದ ಬಲೆಗಳೇನಿದಾವೆ ಅವು ಯಶಸ್ವಿಯಾಗಿ ಥ್ರಿಪ್ಸ್ ನುಸಿಗಳನ್ನು ಅಟ್ರಾಕ್ಟ್ ಮಾಡ್ತವೆ ಅಂತ ಕಂಡು ಬಂದಿದೆ. ಅದನ್ನ ಎಕರೆಗೆ ಒಂದು 30-40 ಬಲೆಗಳು ಈಗ ಎಲ್ಲಾ ರೈತರು ಹಾಕೊಂಡ್ರೆ ನೀವು ಎಲ್ಲೇ ಹೋದ್ರೂ ಕಂಡು ಬರ್ತವೆ. ಅದೇ ಅತ್ಯಂತ ಯಶಸ್ವಿಯಾದ ಪರಿಣಾಮಕ್ಕೆ ಕೆಲಸ ಮಾಡ್ತದೆ ಅಂಟು ಬಲೆಗಳನ್ನ ಉಪಯೋಗಿಸೋದು ಬಹಳ ಸರಳ ವಿಧಾನ. ಅದೇ ರೀತಿ ಈ ಹೊಲದ ಸುತ್ತ ಸ್ವಲ್ಪ ಮೆಕ್ಕೆಜೋಳ ಅಥವಾ ಜೋಳ ಅಥವಾ ಸಜ್ಜೆ ಇವುಗಳನ್ನು ಹಾಕೋದ್ರಿಂದ ಈ ಥ್ರಿಪ್ಸ್ ಮತ್ತು ಮೈಟ್ಸ್ ಮೂವ್ಮೆಂಟ್ ನಾವು ಕಡಿಮೆ ಮಾಡಬಹುದು. ಒಂದು ಹೊಲದಿಂದ ಹೊಲಕ್ಕೆ ಹೋಗೋದು ಅಥವಾ ಅದೇ ಅದನ್ನು ಕಡಿಮೆ ಅದನ್ನು ಸಹ ರೈತರು ಮಾಡ್ಕೋಬೇಕು. ಸುತ್ತ 1 ರೋ ಅಥವಾ 2 ರೋ ಮೆಕ್ಕೆಜೋಳ ಜೋಳ ಅಥವಾ ಸಜ್ಜೆಯನ್ನು ಬೆಳೆಸೋದ್ರಿಂದ ಮೆಣಸಿನಕಾಯಿ ಬರ್ತಕ್ಕಂಥ ಥ್ರಿಪ್ಸ್ ಮತ್ತು ಮೈಟ್ಗಳ ಅವುಗಳ ಫಸಲನ್ನು ಕಡಿಮೆ ಮಾಡಬಹುದು. ಅದೇ ರೀತಿ ಈ ಶಿಲೀಂಧ್ರ ಕೀಟನಾಶಕ ಅಂತ ಹೇಳಿದೆ ನಾನು, ಇದನ್ನೇ ಮೆಟ್ರೈಜಿಯಮ್ಮು, ಬೆವೇರಿಯಾ, ಟಿ ವರ್ಟಿಸಿಲಿಯಂ ಇವುಗಳನ್ನು ಸಹ ನಾವು ಅತ್ಯಂತ ಯಶಸ್ವಿಯಾಗಿ ಇದರಲ್ಲಿ ಬಳಸಬಹುದು. ಅಂದರೆ ಈ ಹಸಿರು ಕೀಟ ಬರ್ತದೆ ಇದರಲ್ಲಿ, ಆಮೇಲೆ ಸ್ಪೊಡಾಪ್ಟರ್ ಅಂತ ಇನ್ನೊಂದು ಎಲೆ ತಿನ್ನು ಕೀಟ ಬರುತ್ತದೆ. ಇವೆರಡು ಕೀಟಗಳಿಗೆ ಇದು ಮೆಟ್ರೈಜಿಯಮ್ಮು ಮತ್ತು ಇನ್ನೊಂದು ನ್ಯೂಮೇರಿಯಾ ಅಂತ ಇಲ್ಲಿ ಬರ್ತದೆ. ಅವು ಎರಡು ಜೈವಿಕ ಸಿಲಿಂಡರ್ನ ಏನಿದಾವೆ ಕೀಟನಾಶಕಗಳು, ಅವನ್ನು ಯಶಸ್ವಿಯಾಗಿ ನಾವು ಬಳಸಬಹುದು. ಒಂದು ಲೀಟರ್ಗೆ 2-3 ಗ್ರಾಂ ಹಾಕೊಂಡ್ಬಿಟ್ಟು ಸ್ಪ್ರೇ ಮಾಡಿದ್ರೆ ಯಶಸ್ವಿಯಾಗಿ ಹತೋಟಿ ಮಾಡ್ಬೋದು. ಅದೇ ರೀತಿ ಈ ಕಾಯಿಕೊರಕ ಹುಳುಕಕ್ಕೆ ಈ 5% ಬೇವಿನ ಬೀಜದ ಕಷಾಯ ಅದನ್ನು ಸಹ ಬಳಸ್ಬೋದು. ಆಮೇಲೆ NPV ಅಂತ ಹೇಳ್ತಾರೆ, ಇತ್ತೀಚೆಗೆ NPV ಸಿಗ್ತಾ ಇಲ್ಲ, ಬಟ್ ಅದನ್ನು ಮಾಡ್ಬೋದು. ಅದೇ ರೀತಿ ಈ ಬ್ಯಾಸಿಲಸ್ ಥುರಿಂಜಿಯೆನ್ಸಿಸ್ ಮಾರ್ಕೆಟ್ನಲ್ಲಿ ಸಿಗ್ತಾ ಇದ್ದಾವೆ, ಅದನ್ನು ಸಹ ನಾವು ಸ್ಪ್ರೇ ಮಾಡಿಬಿಟ್ಟು ಈ ಕಾಯಿಕೊರಕ ಹುಳುಗಳನ್ನು ನಿಯಂತ್ರಣ ಮಾಡ್ಬೋದು. ಆಮೇಲೆ ಇತ್ತೀಚೆಗೆ ಈ ಬ್ಲ್ಯಾಕ್ ಥ್ರಿಪ್ಸ್ ಏನಿದೆ, ಇತ್ತೀಚೆಗೆ ರೈತರಿಗೆ ಅವರ ಅನಿಸಿಕೆ ಮತ್ತು ನಾವು ಕೊಟ್ಟಿದ್ದ ಪ್ರಕಾರ ಈ ಬೆವೇರಿಯಾ ಬ್ಯಾಶಿಯಾನ್ ಅಂತ ನಮ್ಮಲ್ಲಿ ಏನು ಸಿಲಿಂದ್ರನಾಶಕ ಅದು ಅತ್ಯಂತ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ರೈತರು. ಬ್ಲ್ಯಾಕ್ ಥ್ರಿಪ್ಸ್ ಇತ್ತೀಚೆಗೆ ಬಂದಂತ ಹೊಸ ಕೀಟ, ಅದು ಇದರಲ್ಲಿ ಈ ಹೂವಿನಲ್ಲಿ ಇದ್ಕೊಂಡ್ಬಿಟ್ಟು ತಿನ್ನೋದ್ರಿಂದ ಹೂಗಳೆಲ್ಲ ಉದುರು ಹೋಗ್ಕೊಂಡ್ಬಿಟ್ಟು ಬಹಳಷ್ಟು ಅದು ಹಾನಿ ಮಾಡ್ತಾ ಇದೆ. ಅದರ ಹತೋಟಿಗಾಗಿ ಬೆವೇರಿಯಾ ಬ್ಯಾಶಿಯಾನ ನಮ್ಮಂದು ರೆಕಮೆಂಡೇಶನ್ ಮಾಡ್ತಾ ಇದೀವಿ, ಅದು ಯಶಸ್ವಿಯಾಗಿ ಕೆಲಸ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಈ ಬೇವಿನ ಮೂಲದ ಯಾವುದಾದ್ರೂ ಕೀಟನಾಶಕವನ್ನು ಎರಡನ್ನೂ ಮಾಡಿಬಿಟ್ಟು ಮಾಡೋದ್ರಿಂದ. ಆಮೇಲೆ ಇದಕ್ಕೆ ಇನ್ನೊಂದು ಏನಂದ್ರೆ ಅಂದ್ರೆ ನಾಟಿ ಮಾಡೋಕ್ಕಿಂತ ಮುಂಚೆ ತಿಪ್ಪಿ ಗೊಬ್ಬರದಲ್ಲಿ ಈ ಬೇವಿನ ಹಿಂಡಿ ಮತ್ತು ಈ ಮೆಟರೈಜಿಯಂ ಅಂತ ಏನು ಕರಿತೀವಿ ಅದನ್ನ ಒಂದು 3-4 ಕ್ವಿಂಟಲ್ FIM ಇದನ್ನ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಅದು ಫಂಗಸ್ ಚೆನ್ನಾಗಿ ಬೆಳೀತದೆ. ಅದು ಬೆಳೆದ ನಂತರ ನೀವು ಹೊಲಕ್ಕೆ ಅಪ್ಲೈ ಮಾಡಿದ್ರೆ ನಿಮ್ಮ ಹೊಲದಲ್ಲಿ ತುಂಬ ಅದು ಪಸರಿಸ್ತದೆ. ಯಾವಾಗ ಈ ಥ್ರಿಪ್ಸ್ ನುಸಿ ಕೋಶಗಳು ಅದರಾಗಿರ್ತವೆ, ಅದು ಕಾಂಟ್ಯಾಕ್ಟ್ ಬಂದಾಗ ಅದು ಸತ್ತು ಹೋಗ್ತದೆ. ಅದಕ್ಕೆ ಸಾಯಿಲ್ ಅಪ್ಲಿಕೇಶನ್ ಮಾಡ್ಬೋದು. ಈ ರೀತಿ ಮೆಣಸಿನಕಾಯಲ್ಲಿ ಈ ಸಾವಯವ ಕೃಷಿಯನ್ನು ಅದನ್ನು ಮಾಡ್ಬೋದು, ಯಶಸ್ವಿಯಾಗಿ ನಾವು ಬೆಳಿಬಹುದು. ಹೇಗೆ ಕೊನೆಯದಾಗಿ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಯಾಕಂದ್ರೆ ಇತ್ತೀಚೆಗೆ ರಾಸಾಯನಿಕದ ಒಂದು ಭಯ ಚಾಲು ಆಗಿಬಿಟ್ಟಿದೆ. ರಾಸಾಯನಿಕ ಬಳಸ್ತಾ ಇದ್ದಾರೆ, ರಾಸಾಯನಿಕ ಬಳಸ್ತಾ ಇದ್ದಾರೆ, ತಿನ್ನಬಾರ್ದು ಅನ್ನತಕ್ಕಂಥ ಒಂದು ಭಯನೂ ಚಾಲು ಆಗಿದೆ. ಜನ ತಿನ್ನಲಿಕ್ಕೆ ಹೆದರ್ತಾ ಇದ್ದಾರೆ, ತರಕಾರಿ ಹಣ್ಣುಗಳನ್ನು ನೋಡ್ಬೇಕಾದ್ರೆ ಕಷ್ಟಪಡ್ತಾ ಇದ್ದಾರೆ. ತಾವು ವಿಜ್ಞಾನಿಗಳಾಗಿ ಹೇಗೆ ರೈತರು ಈ ಸಾವಯವ ರೀತಿಯೊಳಗೆ ಬಳಸ್ಕೊಳ್ಳಿಕ್ಕೆ ಅವಕಾಶಗಳಿದಾವ ಅಂತೀರಿ? ಸಾವಯವ ರೀತಿಯಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಮಾಡ್ಬೋದು, ಅತ್ಯಂತ ಯಶಸ್ವಿಯಾಗಿ ಮಾಡ್ಬೋದು. ಅಂದ್ರೆ ಇತ್ತೀಚೆಗೆ ನಾನು ಇಲ್ಲಿವರೆಗೆ ಏನು ಹೇಳಿದ್ನಲ್ಲ, ಈಗ ಸ್ಪೆಷಲಿ ವೆಜಿಟೇಬಲ್ಸ್ ಮತ್ತೆ ಫ್ರೂಟ್ಸ್ ಕ್ರಾಪ್ ಅಲ್ಲಿ ಇದನ್ನ ನಾವು ಅತ್ಯಂತ ಸರಳವಾಗಿ ಬಳಸ್ಕೋಬಹುದು. ಇವನ್ನೆಲ್ಲ ಜೈವಿಕ ಕೀಟನಾಶಕಗಳು, ಆಮೇಲೆ ಬೇವಿನ ಮೂಲದ ಕೀಟನಾಶಕಗಳು, ಆಮೇಲೆ ಈಗ ಅಗ್ನಿಯಸ್ತ್ರ ಬೊಮ್ಮಾಸ್ತ್ರ ಇವತ್ತೆಲ್ಲ ಇವುಗಳನ್ನೆಲ್ಲನೂ ನಾವು ಯಶಸ್ವಿಯಾಗಿ ಬಳಸಬಹುದು. ಇವನ್ನು ಬಳಸೋದ್ರಿಂದ ನಾವು ಕೀಟನಾಶಕ ಬಳಕೆ ಅತ್ಯಂತ ಕಡಿಮೆ ಮಾಡಬಹುದು. ಏನು ಖರ್ಚು ಮಾಡ್ತಾರೆ ಅದರಾಗ ನಾವು ಮೋರ್ ದನ್ 50% ಖರ್ಚು ಕಡಿಮೆ ಮಾಡಬಹುದು. ಅಲ್ಲಿ ಸ್ವಲ್ಪ ಶ್ರಮ ವಹಿಸೋದ್ರಿಂದ ಎಲ್ಲರದ್ದು ಆರೋಗ್ಯ ಆಗ್ತದೆ. ತಮ್ಮ ಅವ್ರ ರೈತರ ಆರೋಗ್ಯ ಚೆನ್ನಾಗಿರ್ತದೆ. ಸ್ಪ್ರೇ ಮಾಡ್ಬೇಕಾದ್ರೆ ನಾವು ನೋಡ್ತೀವಿ, ನಾವು ಇಲ್ಲಿ ಮುಖಕ್ಕೆ ಹಾಕೊಂಡ್ರಿಂಗಲ್ಲ, ಕಣ್ಣಿ ಹಾಕೊಂಡು ಎಲ್ಲವನ್ನು ಅವ್ರ ಮೇ ಮೇಲೆ ಬರ್ತಾರೆ. ಪರಿಸರ ಆರೋಗ್ಯನೂ ಸಾಕಷ್ಟು ಕೆಡ್ತಾ ಇದೆ. ಪರಿಸರ ಕೆಡ್ತಾ ಇದೆ. ಅದಕ್ಕೆ ನಾವು ಈ ಭೂಮಿ ಮತ್ತೆ ಮುಂದಿನ ಪೀಳಿಗೆಗೂ ಬಿಟ್ಟು ಹೋಗ್ಬೇಕಲ್ಲ. ನಾವು ಅದನ್ನು ಬಳಸಿ ಇಲ್ಲಿಗೆ ಮುಗಿಸಿ ಹೋಗೋದಲ್ಲ, ನಮ್ಮ ಮುಂದಿನ ಜನರೇಷನ್ಗೂ ಈ ಭೂಮಿ ಮತ್ತೆ ಎಕೋಸಿಸ್ಟಮ್ ಅನ್ನ ಚೆನ್ನಾಗಿ ಇಟ್ಟು ಹೋಗ್ಬೇಕು. ಗಾಳಿ ನೀರು ಮತ್ತು ಮಣ್ಣನ್ನ ಕಲುಷಿತಗೊಳಿಸದೆ ಮುಂದಿನ ಜನರೇಷನ್ಗೆ ಬಿಟ್ಟು ಹೋಗ್ಬೇಕಂದ್ರೆ ನಾವು ಈ ಸಾವಯವ ಕೃಷಿಯನ್ನು ಅಳವಡಿಸಿಕೊಳ್ಳಲು ಅತ್ಯಂತ ಅವಶ್ಯಕವಾಗಿದೆ. ಇದು ಹೊಸದೇನೆಲ್ಲ ಮೊದಲು ನಮ್ಮ ಪೂರ್ವಜರು ಮಾಡ್ತಿದ್ರು. ಅದಕ್ಕೆ ಇದನ್ನ ಯಶಸ್ವಿ ಆಗ್ಬೇಕಂದ್ರೆ ಮನೆಯಲ್ಲಿ ಕನಿಷ್ಠ 1 ಅಥವಾ 2 ದನಗಳು ಬೇಕು. ಆಕಳು ಸ್ಪೆಷಲಿ ಆಕಳುಗಳನ್ನು ಇರೋದ್ರಿಂದ ಆಕಳು ಗಂಜಲು ಮತ್ತು ಆಕಳ ಸಗಣಿ ಅತ್ಯಂತ ಪ್ರಮುಖವಾದ ಕೆಲಸ ಮಾಡ್ತದೆ ಇಲ್ಲಿ. ಇದು ಕೀಟನಾಶಕಗಳು ಏನು ಬಳಸ್ತೀವಿ ಸಾವಯವ ಕೃಷಿಯಲ್ಲಿ, ಅದು ಅಲ್ಲದೆ ಈ ಇದರಿಂದ ಭೂಮಿ ಫಲವತ್ತತೆಯನ್ನು ಹೆಚ್ಚಿಗೆ ಬಳಸಬಹುದು. ಅವರು ಬೀಜಾಮೃತ ಮಾಡ್ತಾರೆ, ಜೀವಾಮೃತ ಮಾಡ್ತಾರೆ, ಬೀಜಾಮೃತ ಇವುಗಳನ್ನೆಲ್ಲ ಮಾಡೋದ್ರಿಂದ ಭೂಮಿಯ ಫಲವತ್ತತೆ ಜಾಸ್ತಿ ಆಗ್ತದೆ. ಭೂಮಿಯಲ್ಲಿ ಈ ಮೈಕ್ರೋಬ್ಸ್ ಅಂತ ಏನು ಕರಿತೀವಿ ಅವುಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಆ ಸಂಖ್ಯೆ ಜಾಸ್ತಿ ಆಯ್ತಂದ್ರೆ ಆಟೋಮೆಟಿಕ್ ಆಗಿ ಅದು ಫಲವತ್ತತೆ ಜಾಸ್ತಿ ಆಗ್ತದೆ. ಇಮ್ಯುನಿಟಿ ಸಿಸ್ಟಮ್ ನಾವು ಹೇಗೆ ಮನುಷ್ಯಂದು ಜಾಸ್ತಿ ಮಾಡಬೇಕು, ಹಾಗೆ ಸಾಯಿಲ್ ಚೆನ್ನಾಗಿತ್ತಪ್ಪ ಅಂದ್ರೆ ಸಸ್ಯಗಳ ಇಮ್ಯುನಿಟಿ ಸಿಸ್ಟಮ್ ಜಾಸ್ತಿ. ಸರಿಯಾಗಿ ಹೇಳಿದ್ರೆ ಈಗ ನಾವು ಹೆಂಗ ನಾವು ಈಗ ಇದನ್ನ ಹೇಳ್ತೀವಲ್ಲ ಆಯುರ್ವೇದ ಅಂತ ಹೇಳ್ತೀವಿ, ಅದರಿಂದ ಇಮ್ಯುನಿಟಿ ಜಾಸ್ತಿ ಐತೆ. ಅದೇ ತರ ಇದನ್ನ ಬಳಸೋದ್ರಿಂದ ಭೂಮಿಯ ಆರೋಗ್ಯ ಚೆನ್ನಾಗಾಯ್ತು ಅಂದ್ರೆ ಬೆಳೆಗಳು ತಂತಾನೇ ಚೆನ್ನಾಗಿ ಇಮ್ಯುನಿಟಿ ಬರುತ್ತೆ, ಚೆನ್ನಾಗಿ ಬೆಳಿತಾವೆ, ಕೀಟ ರೋಗಗಳು ಕಡಿಮೆ ಆಗ್ತವೆ. ಆಮೇಲೆ ಇವುಗಳನ್ನ ಬಳಸ್ಕೊಂಡ್ಬಿಟ್ಟು ನಾವು ಯಶಸ್ವಿಯಾಗಿ ಅದನ್ನ ಹತೋಟಿ ಮಾಡಬಹುದು. ಅದಕ್ಕೆ ಈ ರೀತಿ ನಾವು ಅದು ಬಳಸೋದ್ರಿಂದ ಜನರಿಗೂ ಒಳ್ಳೆಯ ಅದು ಕೊಡಬಹುದು, ಅವ್ರ ಆರೋಗ್ಯನೂ ಸರಿಯಾಗಿ ಇಡಬಹುದು. ಒಳ್ಳೇದು ಡಾಕ್ಟರ್ SG ಅಂಚನಾಳವರು. ಇದುವರೆಗೆ ಸಾವಯವ ರೀತಿಯೊಳಗೆ ಯಾವ ರೀತಿ ನಾವು ಕೀಟ ನಿರ್ವಹಣೆ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ ಅಂತಕ್ಕಂಥ ವಿಚಾರ, ಮುಂದಿನ ದಿನಗಳಲ್ಲಿ ರೈತ ಬಾಂಧವರು ಹೆಚ್ಚೆಚ್ಚಾಗಿ ಈ ರಾಸಾಯನಿಕ ಕೀಟನಾಶಕಗಳನ್ನ ಬಳಕೆಯನ್ನು ಕಡಿಮೆ ಮಾಡ್ತಾ ಸಾವಯವ ಮೂಲದ ಸಸ್ಯ ಮೂಲದ ಪ್ರಾಣಿ ಮೂಲದ ಕೀಟನಾಶಕ ರೋಗನಾಶಕಗಳನ್ನ ಬಳಸುವತ್ತ ಹಾದಿಗಳನ್ನು ಹುಡುಕ್ತಾ ಸಾಕಷ್ಟು ಸಂಶೋಧನೆಗಳು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಆಗ್ತಾ ಇದ್ದಾವೆ. ತಜ್ಞರಿರ್ತಾರೆ, ಅವ್ರ ಜೊತೆ ವಿಷಯವನ್ನು ಚರ್ಚೆ ಮಾಡಿ ಆದಷ್ಟು ನೈಸರ್ಗಿಕವಾಗಿ ಅಥವಾ ಸಾವಯವ ರೀತಿಯೊಳಗೆ ಕೀಟಗಳ ಹತೋಟಿಯನ್ನು ಮಾಡಲಿಕ್ಕೆ ಮುಂದೆ ಬಂದರೆ ಖಂಡಿತ ಮುಂದಿನ ದಿನಗಳಲ್ಲಿ ನಾವೆಲ್ಲ ಆರೋಗ್ಯಕರವಾದಂಥ ಜೀವನ ಮಾಡಬಹುದು, ನಮ್ಮ ಮಕ್ಕಳು ಆರೋಗ್ಯಕರವಾದಂಥ ಜೀವನ ಮಾಡಲಿಕ್ಕೆ ಸಾಧ್ಯತೆ ಇದೆ. ಈ ಒಂದು ಅವಕಾಶಗಳನ್ನು ನಮ್ಮ ರೈತ ಬಾಂಧವರು ಬಳಸಿಕೊಳ್ಳಂತೇಳಿ ನಮ್ಮ ಮಾಹಿತಿಯನ್ನು ಹಂಚಿಕೊಂಡೋದಕ್ಕೆ ನಮ್ಮ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಎಲ್ಲ ರೈತರಿಗೆ. ಇದುವರೆಗೆ ಸಾವಯವ ಪದ್ಧತಿಯಲ್ಲಿ ಕೀಟಗಳ ನಿರ್ವಹಣೆಯ ಮಹತ್ವ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಎಸ್ಜಿ ಹಂಚಿನಾಳ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಈಗ ಕೇಳಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನ. ರಾಯಚೂರು ಮಾರುಕಟ್ಟೆ ಹತ್ತಿ ಹೈಬ್ರಿಡ್ 7200 ರೂಪಾಯಿಗಳಿಂದ 8000 ರೂಪಾಯಿಗಳವರೆಗೆ, ಶೇಂಗಾ ಗುಂಗ್ರಿ 3189 ರೂಪಾಯಿಗಳಿಂದ 5196 ರೂಪಾಯಿಗಳವರೆಗೆ, ಈರುಳ್ಳಿ 1910 ರೂಪಾಯಿಗಳಿಂದ 4100 ರೂಪಾಯಿಗಳವರೆಗೆ, ಸೂರ್ಯಕಾಂತಿ ಕನಿಷ್ಠ 5400 ರೂಪಾಯಿಗಳಿಂದ ಗರಿಷ್ಠ 6900 ರೂಪಾಯಿಗಳವರೆಗೆ, ಕೆಂಪು ತೊಗರಿ 10503 ರೂಪಾಯಿಗಳು. ಈಗ ಕೇಳಿ ಲಿಂಕ್ಸ್ಕೂರು ಮಾರುಕಟ್ಟೆ ಸಜ್ಜೆ ಕನಿಷ್ಠ 2000 ರೂಪಾಯಿಗಳಿಂದ 2800 ರೂಪಾಯಿಗಳವರೆಗೆ, ಕಡಲೆಕಾಳು 7500 ರೂಪಾಯಿಗಳು, ಜೋಳ 2380 ರೂಪಾಯಿಗಳು, ಭತ್ತ ಸೋನ 2900 ರೂಪಾಯಿಗಳು, ಸೂರ್ಯಕಾಂತಿ 5325 ರೂಪಾಯಿಗಳು, ತೊಗರಿ 11000. ಮಾನ್ವಿ ಮಾರುಕಟ್ಟೆ ಭತ್ತ ಹೊಸ ಸೋನ ಮಸೂರೆ 2500 ರೂಪಾಯಿಗಳು, ಭತ್ತ ಹಳೆ ಸೋನ ಮಸೂರೆ ಕನಿಷ್ಠ 3000 ರೂಪಾಯಿಗಳಿಂದ ಗರಿಷ್ಠ 3742 ರೂಪಾಯಿಗಳವರೆಗೆ, ಅಕ್ಕಿ 2950 ರೂಪಾಯಿಗಳು. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನ ಕೇಳಿದ್ರಿ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:27. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮವನ್ನು. ಕುಷ್ಟಗಿ ತಾಲೂಕಿನ ಜಾಗೀರ್ಗುಡದೂರು ಗ್ರಾಮದ ಪಾರ್ವತ್ಯವ್ವ ಗಂಗೂರು ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದಗಳನ್ನು. ಬಂಗಾರದ ಕೈಲಸ ಸಿಂಗರದ ಉಲ್ಲಸ ಜಂಗಮ ದೇವನೇ ಶಿವನೋ ಜಂಗಮ ದೇವನೇ, ಗಂಗಿಯ ತಂದೋ ಜಡಿ ಒಳಗಿಟ್ಟನೋ ಎಂತ ಕುಶಾಲನೇ, ಎಂತ ಕುಶಾಲನೇ, ಎಂತ ಕುಶಾಲನೇ, ಭಸ್ಮವ ಬಿಟ್ಟ ಬೋಧಿಯ ತೋಟ ಶಾಪವ ಸೋತಿಯನೇ, ಮೈವಳು ಶಾರ್ಪವ ಸೋತಿಯನೇ, ನಸಾಲಗಣ್ಣೋ ಏಟೋ ಹಸಿಯ ಚರ್ಮವ ಊಟಿಯನೇ, ಚರ್ಮವ ಊಟಿಯನೇ, ಚರ್ಮವ ಊಟಿಯನೇ, ಬಳಿ ಕೆತ್ತ ಏರಿದ ಜಡಿ ಗಟ್ಟಿ ತಿರಗಿದ ಕಾಡು ಸೇರಿದನೇ, ಸುಡುಗಾಡ ಸೇರಿದನೇ, ಜಡಭೂತಗಳ ಎಂತ ಧೀರನೇ, ಎಂತ ಧೀರನೇ, ಎಂತ ಧೀರನೇ, ಮಾಲುನಿ ಮಂಟಪ ಮದವಿಯ ಕೆಡಸಿದ ಕದನವ ಮಾಡಿದನೆ, ಕಿಡಿಗೇಡಿತನ ಮಾಡಿದನೆ, ಜನ ಕಂಜಾಳ ರಾಜರ ಮಗಳು ಮುಡಿಯ ಕೊಯ್ಸಿದನೆ, ಮುಡಿಯ ಕೊಯ್ಸಿದನೆ, ಮುಡಿಯ ಕೊಯ್ಸಿದನೆ, ಕಟ್ಟಿಗಿ ಹೊತ್ತು ಹೊಟ್ಟಿಗಿ ಅಂಬಲಿ ಹೊತ್ತು ತಿರುಗಿದನೆ, ಶರಣರ ಸುತ್ತು ಸಿಟ್ಟಿನ ಶರಣೆ ಹೊಟ್ಟೆಲಿ ತಿಳಿದಳ ಸೃಷ್ಟಿ ಈಶನೇ ಸೃಷ್ಟಿ ಗೀಶನೆ ಸೃಷ್ಟಿ ಗೀಶನೆ ಚಿನ್ಮಯ ಮೂರ್ತಿ ಚಿತ್ರದೆ ಪಾರ್ವತಿಯಂತು ಹಾಡುವೆನೆ ನಾನು ನಿಂತು ಹಾಡುವೆನೆ ಸತ್ಯ ಶ್ರೀ ಗುರುನಾಥನ ಪಾದಕ್ಕೆ ಮುಕ್ತಿಯ ಬೇಡುವೆನೆ ಮುಕ್ತಿಯ ಬೇಡುವೆನೆ ಮುಕ್ತಿಯ ಬೇಡುವೆನೆ ಕೃಷ್ಣ ಕೃಷ್ಣಂದರೆ ಬಾ ಕೃಷ್ಣ ನನಬೋದ ಕೃಷ್ಣ ನನಬೋದ ಉಳಿಯಾಗೋ ಕಿಲದಲ್ಲೇ ಪುರಂದರ ವಿಠಲಾಗ ಕೃಷ್ಣ ನನಬೋದ ಕೃಷ್ಣ ನನಬೋದ ಕೃಷ್ಣ ನನಬೋದ